بسم الله الرحمن الرحيم ಪರಮ ದಯಾಮಯನು ಕರುಣಾನಿಧಿಯುವಾದ ಅಲ್ಲಾಹನ ನಾಮದಿಂದ. اقترب للناس حسابهم وهم في غفلة معرضون ಜನರ ಲೆಕ್ಕಾಚಾರದ ಸಮಯ ಸಮೀಪಿಸಿದೆ ಮತ್ತು ಅವರಾದರೂ ನಿರ್ಲಕ್ಷ್ಯದಿಂದ ಮುಖ ತಿರುಗಿಸಿಕೊಂಡಿದ್ದಾರೆ. ما يأتيهم من ذكر من ربهم محدث إلا استمعوه وهم يلعبون ಅವರ ಪ್ರಭುವಿನ ಕಡೆಯಿಂದ ಅವರ ಬಳಿಗೆ ಬರುವ ಯಾವುದೇ ಹೊಸ ಉಪದೇಶವನ್ನು ಆಟೋಟಗಳಲ್ಲಿ ತಲ್ಲೀನರಾಗಿದ್ದುಕೊಂಡು ಅಲಕ್ಷ್ಯ ಭಾವದಿಂದ ಕೇಳುತ್ತಾರೆ. ಲಾಹಿಯತಂ ಕುಲೂಬುಹುಂ ವಅಸರ್ರುನ್ ನಜ್ವಲ್ಲದೀನ ಝಲಮು ವಅಸರ್ರುನ್ ನಜ್ವಲ್ಲದೀನ ಝಲಮು ಹಲ್ ಹಾದಾ ಇಲ್ಲಾ ಬಶರುಂ ಮಿಥ್ಲುಕುಂ ಅಫತಾತೂನ ಸಿಹ್ರ ವಅಂತುಂ ತುಬ್ಸಿರೂನ್ ಅವರ ಮನಸ್ಸು ಬೇರೆಯೇ ವಿಚಾರಗಳಲ್ಲಿ ತನ್ಮಯವಾಗಿವೆ. ಇವನು ನಿಮ್ಮಂತೆಯೇ ಇರುವ ಓರ್ವ ಮನುಷ್ಯನೇ ತಾನೆ? ಹೀಗಿರುವಾಗ ನೀವು ಕಣ್ಣಾರೆ ಕಾಣುತ್ತಾ ಮಾಟದ ಬಲೆಯಲ್ಲಿ ಸಿಕ್ಕಿಬೀಳುವಿರಾ ಎಂದು ಅಕ್ರಮಿಗಳು ಪರಸ್ಪರ ಪಿಸುಗುಟ್ಟುತ್ತಾರೆ. ಕಾಲ ರಬ್ಬಿ ಯಅಲಮುಲ್ ಕೌಲ ಫಿಸ್ ಸಮಾಇ ವಲ್ ಅರ್ದ್ ವಹುವ ಸಮೀಉಲ್ ಅಲೀಮ್ ಸಂದೇಶವಾಹಕರು ಹೇಳಿದರು, ನನ್ನ ಪ್ರಭು ಆಕಾಶದಲ್ಲೂ ಭೂಮಿಯಲ್ಲೂ ಆಡಲಾಗುವ ಪ್ರತಿಯೊಂದು ಮಾತನ್ನು ಅರಿಯುತ್ತಾನೆ, ಅವನು ಸರ್ವಶ್ರುತನೂ ಸರ್ವಜ್ಞನೂ ಆಗಿರುತ್ತಾನೆ. ಬಲ್ ಕಾಲೂ ಅದ್ವಾಸು ಅಹ್ಲಾಮಿನ್ ಬಲ್ ಇಫ್ತರಾಹು ಬಲ್ ಹುವ ಶಾಇರುಂ ಫಲ್ಯಾತಿನಾ ಬಿಆಯತಿನ್ ಕಮಾ ಉರ್ಸಿಲಲ್ ಅವ್ವಲೂನ್ ವಾಸ್ತವದಲ್ಲಿ ದಿಕ್ಕೆಟ್ಟ ಕನಸುಗಳಿವು. ನಿಜವಾಗಿ ಇದೆಲ್ಲ ಇವನ ಸ್ವಂತ ಕಲ್ಪನೆ. ನಿಜವಾಗಿ ಇವನೊಬ್ಬ ಕವಿ. ಅನ್ಯತಃ ಗತಕಾಲದ ಸಂದೇಶವಾಹಕರು ನಿದರ್ಶನಗಳೊಂದಿಗೆ ಕಳುಹಿಸಲ್ಪಟ್ಟಿರುವಂತೆ ಇವನು ಒಂದು ನಿದರ್ಶನ ತರಲಿ ಎಂದು ಅವರು ಹೇಳುತ್ತಾರೆ. ಅಫಹುಂ ಯುಮಿನೂನ್ ವಸ್ತುತಃ ಇವರಿಗಿಂತ ಮುಂಚೆ ನಾವು ನಾಶಗೊಳಿಸಿದ ಯಾವ ನಾಡು ವಿಶ್ವಾಸವಿಧಿಸಲಿಲ್ಲ, ಈಗ ಇವರು ವಿಶ್ವಾಸವಿಧಿಸುವರೆ? ವಮಾ ಅರ್ಸಲ್ನಾ ಕಬ್ಲಕ ಇಲ್ಲಾ ರಿಜಾಲನ್ ನೂಹಿ ಇಲೈಹಿಂ ಫಸ್ಅಲೂ ಅಹ್ಲದ್ ಧಿಕ್ರಿ ಇನ್ ಕುಂತುಂ ಲಾ ತಅ್ಲಮೂನ್ ಪೈಗಂಬರರೇ, ನಾವು ನಿಮಗಿಂತ ಮುಂಚೆಯೂ ಮನುಷ್ಯರನ್ನೇ ಸಂದೇಶವಾಹಕರಾಗಿ ರವಾನಿಸಿದ್ದೆವು, ಅವರ ಮೇಲೆ ನಾವು ದಿವ್ಯವಾಣಿ ಮಾಡುತ್ತಿದ್ದೆವು. ನಿಮಗೆ ಗೊತ್ತಿಲ್ಲದಿದ್ದರೆ ಗ್ರಂಥದವರೊಡನೆ ಕೇಳಿರಿ. ವಮಾ ಜಅಲ್ನಾಹುಂ ಜಸದಲ್ಲಾ ಯಾಕುಲೂನ ಅತ್ತಆಮ ವಮಾ ಕಾನೂ ಖಾರಿದೀನ್ ನಾವು ಆ ಸಂದೇಶವಾಹಕರಿಗೆ ಆಹಾರವನ್ನು ಸೇವಿಸದಂತಹ ಶರೀರವನ್ನು ನೀಡಿರಲಿಲ್ಲ ಮತ್ತು ಅವರು ಸದಾಕಾಲ ಬದುಕುವವರೂ ಆಗಿರಲಿಲ್ಲ. ತುಮ್ಮ ಸದಕ್ನಾಹುಮುಲ್ ವಅದ ಫಅಂಜೈನಾಹುಮ್ ವಮನ್ ನಶಾ ವಅಹ್ಲಕ್ನಲ್ ಮುಸ್ರಿಫೀನ್ ಕೊನೆಗೆ ನಾವು ಅವರೊಡನೆ ಮಾಡಿದ ನಮ್ಮ ವಾಗ್ದಾನವನ್ನು ಪೂರೈಸಿದೆವು ಮತ್ತು ಅವರನ್ನು ನಾವಿಚ್ಛಿಸಿದ ಇತರರನ್ನು ರಕ್ಷಿಸಿದೆವು ಮತ್ತು ಹದಮೀರಿದವರನ್ನು ನಾಶಗೊಳಿಸಿಬಿಟ್ಟೆವು. ಲಕದ್ ಅನ್ಸಲ್ನಾ ಇಲೈಕುಂ ಕಿತಾಬನ್ ಫೀಹಿ ಜಿಕ್ರುಕುಂ ಅಫಲಾ ತಅಕಿಲೂನ್ ಜನರೇ, ನಾವು ನಿಮ್ಮದೇ ಪ್ರಸ್ತಾಪವಿರುವಂತಹ ಒಂದು ಗ್ರಂಥವನ್ನು ನಿಮ್ಮ ಕಡೆಗೆ ಕಳುಹಿಸಿರುವೆವು, ನೀವು ವಿವೇಚಿಸುವುದಿಲ್ಲವೇ? ವಕಂ ಕಸಮ್ನ ಮಿನ್ ಕರ್ಯತಿನ್ ಕಾನತ್ ಝಾಲಿಮತನ್ ವಅನ್ಶಅ್ನಾ ಬಅ್ದಹಾ ಕೌಮನ್ ಆಖರೀನ್ ಎಷ್ಟೋ ಅಕ್ರಮಿ ನಾಡುಗಳನ್ನು ನಾವು ಧ್ವಂಸಗೊಳಿಸಿಬಿಟ್ಟೆವು ಮತ್ತು ಅವರ ಬಳಿಕ ಬೇರೊಂದು ಜನಾಂಗವನ್ನು ಮೇಲಕ್ಕೆ ತಂದೆವು. ಫಲಮ್ಮ ಅಹಸ್ಸು ಬಸನಾ ಇದಾ ಹುಂ ಮಿನ್ಹಾ ಯರ್ಕುದೂನ್ ಅವರಿಗೆ ನಮ್ಮ ಯಾತನೆಯ ಅರಿವಾದಾಗ ಅಲ್ಲಿಂದ ಪಲಾಯನ ಮಾಡತೊಡಗಿದರು. ಲಾ ತರ್ಕುದು ವರ್ಜಿಉ ಇಲಾ ಮಾ ಉತ್ರಿಫ್ತುಂ ಫೀಹಿ ವಮಸಾಕಿನಿಕುಂ ಲಅಲ್ಲಕುಂ ತುಸ್ಅಲೂನ್

ದೇವಚರರಂತೂ ಸನ್ಮಾನಿತ ದಾಸರಾಗಿರುತ್ತಾರೆ. ಲಾ ಯಸ್ಬಿಕೂನಹು ಬಿಲ್ ಕೌಲಿ ವಹುಂ ಬಿ ಅಮ್ರಿಹಿ ಯಅಮಲೂನ್. ಅವರು ಅವನಿಗೆದುರು ಮಾತಾಡಲಾರರು ಮತ್ತು ಅವನ ಅಪ್ಪಣೆಯಂತೆ ಕಾರ್ಯವೆಸಗುತ್ತಾರೆ. ಯಅಲಮು ಮಾ ಬೈನ ಐದಿಹಿಂ ವಮಾ ಖಲ್ಫಹುಂ ವಲಾ ಯಶ್ಫಅೂನ ಇಲ್ಲಾ ಲಿಮನ್ ಇರ್ತದಾ وهم من خشيته مشفقون. ಅವರ ಮುಂದಿರುವುದನ್ನು ಅವರಿಗೆ ಮರೆಯಾಗಿರುವುದನ್ನು ಅವನು ಬಲ್ಲನು. ಯಾರ ಪರವಾಗಿ ಶಿಫಾರಸ್ಸು ಕೇಳಲು ಅಲ್ಲಾಹು ಸಮ್ಮತಿಸುವನೋ ಅವನ ಹೊರತು ಯಾರ ಬಗ್ಗೆಯೂ ಅವರು ಶಿಫಾರಸ್ಸು ಮಾಡುವುದಿಲ್ಲ ಮತ್ತು ಅವರು ಅವನ ಭಯದಿಂದ ಭೀತರಾಗಿರುತ್ತಾರೆ. فذلك نجزيه جهنم كذلك نجزي الظالمين. ಅಲ್ಲಾಹನ ಹೊರತು ನಾನು ಒಬ್ಬ ದೇವನೆಂದು ಅವರ ಪೈಕಿ ಯಾರಾದರೂ ಹೇಳಿಬಿಟ್ಟನೆಂದರೆ ಅವನಿಗೆ ನಾವು ನರಕಾಗ್ನಿಯ ಶಿಕ್ಷೆ ಕೊಡುವೆವು. ನಮ್ಮಲ್ಲಿ ಅಕ್ರಮಿಗಳಿಗೆ ಇದೇ ಪ್ರತಿಫಲವಿದೆ. أَوَلَمْ يَرَ الَّذِينَ كَفَرُوا أَنَّ السَّمَاوَاتِ وَالْأَرْضَ كَانَتَا رَتْقًا فَفَتَقْنَاهُمَا وَجَعَلْنَا مِنَ الْمَاءِ كُلَّ شَيْءٍ حَيٍّ أَفَلَا يُؤْمِنُونَ. ಪ್ರವಾದಿಯ ಮಾತನ್ನು ಪಾಲಿಸಲು ನಿರಾಕರಿಸಿದವರು ಆಕಾಶಗಳು ಭೂಮಿಯು ಕೂಡಿಕೊಂಡಿದ್ದು ಅನಂತರ ನಾವು ಅವುಗಳನ್ನು ಬೇರ್ಪಡಿಸಿದ್ದನ್ನು ಪ್ರತಿಯೊಂದು ಜೀವಿಯನ್ನು ನೀರಿನಿಂದ ಸೃಷ್ಟಿಸಿದ್ದನ್ನು ಕಾಣಲಿಲ್ಲವೇ? ಅವರು ನಮ್ಮ ಸೃಷ್ಟಿಕರ್ತೃತ್ವದ ಮೇಲೆ ವಿಶ್ವಾಸವಿರಿಸುವುದಿಲ್ಲವೇ? ವಜಅಲ್ನಾ ಫಿಲ್ ಅರ್ಧಿ ರವಾಸಿಯ ಅನ್ ತಮೀದ ಬಿಹಿಂ ವಜಅಲ್ನಾ ಫೀಹಾ ಫಿಜಾಜನ್ ಸುಬುಲನ್ ಲಅಲ್ಲಹುಂ ಯಹ್ತದೂನ್. ನಾವು ಭೂಮಿಯಲ್ಲಿ ಪರ್ವತಗಳನ್ನು ನಾಟಿ ಅದು ಇವರೊಂದಿಗೆ ಉರುಳಿ ಬಿಡದಂತೆ ಮಾಡಿದೆವು ಮತ್ತು ಜನರು ತಮ್ಮ ದಾರಿಯನ್ನು ಕಂಡುಕೊಳ್ಳುವಂತಾಗಲು ಅದರಲ್ಲಿ ವಿಶಾಲವಾದ ಮಾರ್ಗಗಳನ್ನು ಮಾಡಿದೆವು. ನಾವು ಆಕಾಶವನ್ನು ಒಂದು ಭದ್ರ ಮೇಲ್ಛಾವಣಿಯನ್ನಾಗಿ ಮಾಡಿದೆವು ಆದರೆ ಇವರಾದರೂ ವಿಶ್ವದ ನಿದರ್ಶನಗಳ ಕಡೆಗೆ ಗಮನಿಸುವುದೇ ಇಲ್ಲ. ವಹುವಲ್ಲದಿ ಖಲಕಲ್ ಲೈಲ ವನ್ನಹರ ವಶ್ಶಂಸ ವಲ್ ಕಮರ್ ಕುಲ್ಲುಂ ಫೀ ಫಲಕಿ ಯಸ್ಬಹೂನ್. ರಾತ್ರಿ ಹಗಲುಗಳನ್ನು ಉಂಟು ಮಾಡಿದವನು ಸೂರ್ಯ ಚಂದ್ರನನ್ನು ಸೃಷ್ಟಿಸಿದವನು ಅಲ್ಲಾಹನೆ. ಎಲ್ಲವೂ ಒಂದೊಂದು ಕಕ್ಷೆಯಲ್ಲಿ ತೇಲುತ್ತಿವೆ. وَمَا جَعَلْنَا لِبَشَرٍ مِّن قَبْلِكَ الْخُلْدَ أَفَإِن مِتَّ فَهُمُ الْخَالِدُونَ. ಪೈಗಂಬರರೆ, ನಾವು ಅಮರತ್ವವನ್ನು ನಿಮಗಿಂತ ಮುಂಚೆಯೂ ಯಾವ ಮನುಷ್ಯನಿಗೂ ಕೊಡಲಿಲ್ಲ. ನೀವು ಮರಣ ಹೊಂದಿದರೆ ಇವರೇನು ಶಾಶ್ವತವಾಗಿ ಬದುಕಿರುವರೆ? ಕುಲ್ಲು ನಫ್ಸಿನ್ ದಾಯಿಕತುಲ್ ಮೌತ್ ونبلوكم بالشر والخير فتنة وإلينا ترجعون. ಪ್ರತಿಯೊಂದು ಜೀವಿಗೂ ಮರಣದ ಸವಿಯನ್ನು ಅನುಭವಿಸಲಿಕ್ಕಿದೆ ಮತ್ತು ನಾವು ನಿಮ್ಮೆಲ್ಲರನ್ನೂ ಸುಸ್ಥಿತಿ ದುಸ್ಥಿತಿಗಳಲ್ಲಿಟ್ಟು ಪರೀಕ್ಷಿಸುತ್ತಿದ್ದೇವೆ. ಕೊನೆಗೆ ನೀವು ನಮ್ಮ ಕಡೆಗೆ ಮರಳಲಿದ್ದೀರಿ. وإذا رآك الذين كفروا يتخذونك إلا هزوا أهذا الذي يذكر آلهتكم وهم بذكر الرحمن هم كافرون. ಈ ಸತ್ಯ ನಿಷೇಧಿಗಳು ನಿಮ್ಮನ್ನು ಕಂಡಾಗಲೆಲ್ಲ ಪರಿಹಾಸ್ಯ ಮಾಡದೆ ಬಿಡುವುದಿಲ್ಲ, ನಿಮ್ಮ ದೇವರುಗಳ ಪ್ರಸ್ತಾಪವೆತ್ತುತ್ತಿರುವವನು ಇವನೇ ತಾನೆ ಎಂದು ಕೇಳುತ್ತಾರೆ. ಅವರಂತೂ ರಹಮಾನನ ಪ್ರಸ್ತಾಪವನ್ನು ತಿರಸ್ಕರಿಸುವವರಾಗಿದ್ದಾರೆ. ಖುಲಿಕಲ್ ಇನ್ಸಾನು ಮಿನ್ ಅಜಲ್ ಸಾಉರಿಕುಂ ಆಯಾತಿ ಫಲಾ ತಸ್ತಅಜಿಲೂನ್. ಮಾನವನು ದುಡುಕು ಸ್ವಭಾವದ ಸೃಷ್ಟಿ. ನಾನೀಗಲೇ ನಿಮಗೆ ನನ್ನ ನಿದರ್ಶನವನ್ನು ತೋರಿಸಿಕೊಡುತ್ತೇನೆ, ನನ್ನೊಡನೆ ದುಡುಕಬೇಡಿರಿ. ويقولون متى هذا الوعد إن كنتم صادقين. ನೀವು ಸತ್ಯವಾದಿಯಾಗಿದ್ದರೆ ಈ ಬೆದರಿಕೆಯು ಈಡೇರುವುದು ಯಾವಾಗ ಎಂದು ಇವರು ಕೇಳುತ್ತಾರೆ. لو يعلم الذين كفروا حين لا يكفون عن وجوههم النار ولا عن ظهورهم ولا عن ظهورهم ولا هم ينصرون. ಈ ಸತ್ಯ ನಿಷೇಧಿಗಳು ತಮ್ಮ ಮುಖಗಳನ್ನಾಗಲಿ ತಮ್ಮ ಬೆನ್ನುಗಳನ್ನಾಗಲಿ ಅಗ್ನಿಯಿಂದ ರಕ್ಷಿಸಿಕೊಳ್ಳಲಾರದಂತಹ ಹಾಗೂ ಇವರಿಗೆ ಎಲ್ಲಿಂದಲೂ ಸಹಾಯ ಒದಗದಂತಹ ಸಂದರ್ಭದ ಬಗ್ಗೆ ಅರಿಯುತ್ತಿದ್ದರೆ ಆ ವಿಪತ್ತು ಹಠಾತ್ತನೆ ಬಂದು ಬಿಡುವುದು ಮತ್ತು ಅದು ಇವರನ್ನು ತಟ್ಟನೆ ಹೇಗೆ ಆವರಿಸಿ ಗಾಬರಿಗೊಳಿಸುವುದೆಂದರೆ ಇವರಿಗೆ ಅದನ್ನು ನಿವಾರಿಸಲಿಕ್ಕೂ ಸಾಧ್ಯವಾಗದು ಮತ್ತು ಕ್ಷಣ ಮಾತ್ರದ ಸಮಯಾವಕಾಶವೂ ಸಿಗಲಾರದು. فَحَاقَ بِالَّذِينَ سَخِرُوا مِنْهُمْ مَا كَانُوا بِهِ يَسْتَهْزِئُونَ. ನಿಮಗಿಂತ ಮುಂಚೆಯೂ ಸಂದೇಶವಾಹಕರನ್ನು ಪರಿಹಾಸ್ಯ ಮಾಡಲಾಗಿದೆ, ಆದರೆ ಅವರನ್ನು ಗೇಲಿ ಮಾಡಿದವರು ತಾವು ಪರಿಹಾಸ್ಯ ಮಾಡುತ್ತಿದ್ದುದರ ಸುಳಿಯಲ್ಲೇ ಸಿಕ್ಕಿಹೋದರು. قُلْ مَنْ يَكْلَؤُكُمْ بِاللَّيْلِ وَالنَّهَارِ مِنَ الرَّحْمَنِ بَلْ هُمْ عَنْ ذِكْرِ رَبِّهِمْ مُعْرِضُونَ. ಪೈಗಂಬರರೇ, ನಿಮ್ಮನ್ನು ಹಗಲು ರಾತ್ರಿಯೂ ರಹಮಾನನಿಂದ ರಕ್ಷಿಸುವವನು ಯಾರಿದ್ದಾನೆಂದು ಇವರನ್ನು ಕೇಳಿರಿ, ಆದರೆ ಇವರು ತಮ್ಮ ಪ್ರಭುವಿನ ಉಪದೇಶದಿಂದ ವಿಮುಖರಾಗುತ್ತಿದ್ದಾರೆ. ಅಮ್ ಲಹುಂ ಆಲಿಹತುನ್ ತಮ್ನಅಹುಂ ಮಿನ್ ದೂನಿನಾ ಲಾ ಯಸ್ತಟೀಉನ ನಸ್ರ ಅನ್ಫುಸಿಹಿಂ ವಲಾ ಹುಂ ಮಿನ್ನಾ ಯಸ್ಹಬೂನ್. ನಮ್ಮ ವಿರುದ್ಧ ಇವರನ್ನು ಬೆಂಬಲಿಸುವಂತಹ ದೇವರು ಯಾರಾದರೂ ಇವರಿಗೆ ಇದ್ದಾರೆಯೇ? ಆ ದೇವರುಗಳು ಸ್ವಯಂ ತಮಗೆ ಸಹಾಯ ಮಾಡಿಕೊಳ್ಳಲಾರರು ಮತ್ತು ನಮ್ಮ ಸಮರ್ಥನೆಯೂ ಅವರಿಗಿಲ್ಲ. ಬಲ್ ಮತ್ತಉಲಾಯಿ ವಅಬಾಹುಂ ಹತ್ತಾ ಟಾಲ ಅಲೈಹಿಮುಲ್ ಉಮರ್ ಅಫಲಾ ಯರೌನ ಅನ್ನಾ ನಾತಿಲ್ ಅರ್ದ ನನ್ಕುಸುಹಾ ಮಿನ್ ಅತ್ರಾಫಿಹಾ ಅಫಹುಮುಲ್ ಗಾಲಿಬೂನ್. ವಾಸ್ತವದಲ್ಲಿ ನಾವು ಇವರಿಗೂ ಇವರ ಪೂರ್ವಜರಿಗೂ ಜೀವನ ಸಾಧನಗಳನ್ನು ಕೊಡುತ್ತಾ ಹೋದೆವು, ಹೀಗೆ ಅವರ ಜೀವನಾವಧಿ ದೀರ್ಘವಾಯಿತು. ಆದರೆ ನಾವು ಭೂಮಿಯನ್ನು ಅದರ ವಿವಿಧ ದಿಸೆಗಳಿಂದ ಕಡಿತಗೊಳಿಸುತ್ತಾ ಬರುತ್ತಿರುವುದು ಇವರಿಗೆ ತೋರುವುದಿಲ್ಲವೇ? ಹೀಗಿರುವಾಗ ಇವರು ಮೇಲುಗೈ ಸಾಧಿಸುವರೆ? ولا يسمع الصم الدعاء اذا ما ينذرون. ನಾನಂತೂ ದಿವ್ಯವಾಣಿಯ ಆಧಾರದಲ್ಲಿ ನಿಮಗೆ ಎಚ್ಚರಿಕೆ ಕೊಡುತ್ತಿದ್ದೇನೆಂದು ಇವರೊಡನೆ ಹೇಳಿರಿ, ಆದರೆ ಕಿವುಡರಿಗೆ ಎಷ್ಟು ಎಚ್ಚರಿಸಿದರೂ ಅವರು ಕರೆಯನ್ನು ಕೇಳುವುದಿಲ್ಲ. ولئن مستهم نفحة من عذاب ربك ليقولن يا ويلنا إنا كنا ظالمين. ನಿನ್ನ ಪ್ರಭುವಿನ ಯಾತನೆಯು ಇವರಿಗೆ ಕಿಂಚಿತ್ತಾದರೂ ಸೋಂಕಿಬಿಟ್ಟರೆ, ಅಯ್ಯೋ ನಮ್ಮ ದುರದೃಷ್ಟವೇ, ನಿಜಕ್ಕೂ ನಾವು ಅಪರಾಧಿಗಳೇ ಆಗಿದ್ದೆವು ಎಂದು ಚೀತ್ಕರಿಸುವರು. ವನದಉ ಅಲ್-ಮವಾಜೀನಲ್ ಕಿಸ್ತ ಲಿಯೌಮಿಲ್ ಕಿಯಾಮತಿ ಫಲಾ ತುಝ್ಲಮು ನಫ್ಸುನ್ ಶೈಆನ್ وَإِنْ كَانَ مِثْقَالَ حَبَّةٍ مِّنْ خَرْدَلٍ أَتَيْنَا بِهَا وَكَفَى بِنَا حَاسِبِينَ. ಪುನರುತ್ಥಾನ ದಿನ ನಾವು ನಿಖರವಾಗಿ ತೂಗುವ ತಕ್ಕಡಿಯನ್ನಿಟ್ಟು ಬಿಡುವೆವು, ಅನಂತರ ಯಾರ ಮೇಲೂ ಸ್ವಲ್ಪವೂ ಅಕ್ರಮವಾಗದು. ಯಾರಾದರೂ ಸಾಸಿವೆ ಕಾಳಿನಷ್ಟಾದರೂ ಏನಾದರೂ ಮಾಡಿದ್ದರೆ ನಾವು ಅದನ್ನು ಮುಂದೆ ತರುವೆವು ಮತ್ತು ಲೆಕ್ಕ ಪರಿಶೋಧನೆಗೆ ನಾವೇ ಸಾಕು. ولقد آتينا موسى وهارون الفرقان وضياء وذكرا للمتقين

ಮತ್ತು ತಮ್ಮ ಮನಸ್ಸಿನಲ್ಲಿ ನಿಜಕ್ಕೂ ನೀವೇ ಅಕ್ರಮಿಗಳು ಎನ್ನತೊಡಗಿದರು. ಆದರೂ ಅವರು ಅಭಿಪ್ರಾಯ ಬದಲಾಯಿಸಿ ಇವು ಮಾತನಾಡುವುದಿಲ್ಲವೆಂದು ನಿನಗೆ ಗೊತ್ತಿದೆ ಎಂದರು. ಕಾಲ ಅಫತಅಬುದೂನ ಮಿನ್ ದೂನಿಲ್ಲಾಹಿ ಮಾ ಲಾ ಯನ್ಫಅಕುಂ ಶೈಅನ್ ವಲಾ ಯದುರ್ರುಕುಂ. ಆಗ ಇಬ್ರಾಹಿಂ, ಹಾಗಾದರೆ ನೀವು ಅಲ್ಲಾಹನನ್ನು ಬಿಟ್ಟು ನಿಮಗೆ ಲಾಭವನ್ನಾಗಲಿ ನಷ್ಟವನ್ನಾಗಲಿ ಉಂಟು ಮಾಡಲು ಶಕ್ತರಲ್ಲದವರನ್ನು ಪೂಜಿಸುತ್ತೀರಾ? ಉಫ್ಫಿಲ್ ಲಕುಂ ವಲಿಮಾ ತಅಬುದೂನ ಮಿನ್ ದೂನಿಲ್ಲಾಹಿ ಅಫಲಾ ತಅಕಿಲೂನ್. ಥೂ, ನಿಮಗೆ ಮತ್ತು ಅಲ್ಲಾಹನನ್ನು ಬಿಟ್ಟು ನೀವು ಪೂಜಿಸುತ್ತಿರುವ ನಿಮ್ಮ ಆರಾಧ್ಯ ವಸ್ತುಗಳಿಗೆ ನಿಮಗೆ ಸ್ವಲ್ಪವೂ ಬುದ್ಧಿ ಇಲ್ಲವೇ ಎಂದರು. ಕಾಲು ಹರ್ರಿಕೂಹು ವನ್ಸುರೂ ಆಲಿಹತಕುಂ ಇನ್ ಕುಂತುಂ ಫಾಯಿಲೀನ್. ಆಗ ಅವರು, ನಿಮಗೇನಾದರೂ ಮಾಡಬೇಕೆಂದಿದ್ದರೆ ಇವನನ್ನು ಸುಟ್ಟು ಹಾಕಿರಿ ಮತ್ತು ನಿಮ್ಮ ದೇವರುಗಳಿಗೆ ನೆರವಾಗಿರಿ ಎಂದರು. ಕುಲ್ನಾ ಯಾ ನಾರು ಕೂನಿ ಬರ್ದಂ ವಸಲಾಮನ್ ಅಲಾ ಇಬ್ರಾಹಿಂ. ನಾವು ಹೇಳಿದೆವು, ಓ ಅಗ್ನಿಯೇ ತಣ್ಣಗಾಗಿ ಬಿಡು ಮತ್ತು ಇಬ್ರಾಹಿಮರ ಪಾಲಿಗೆ ಸುರಕ್ಷೆಯಾಗು. ವಅರಾದು ಬಿಹಿ ಕೈದಂ ಫಜಅಲ್ನಾಹುಮುಲ್ ಅಖ್ಸರೀನ್. ಅವರು ಇಬ್ರಾಹಿಮರಿಗೆ ಕೇಡುಂಟು ಮಾಡ ಬಯಸಿದ್ದರು, ಆದರೆ ನಾವು ಅವರನ್ನು ಸಂಪೂರ್ಣ ವಿಫಲಗೊಳಿಸಿಬಿಟ್ಟೆವು. ವನಜ್ಜೈನಾಹು ವಲೂತನ್ ಇಲಲ್ ಅರ್ಧಿ ಲ್ಲತಿ ಬಾರಕ್ನಾ ಫೀಹಾ ಲಿಲ್ ಆಲಮೀನ್. ಮತ್ತು ನಾವು ಅವರನ್ನು ಲೂತರನ್ನು ರಕ್ಷಿಸಿ ನಾವು ಲೋಕವಾಸಿಗಳಿಗೆ ಸಮೃದ್ಧಿಯನ್ನಿರಿಸಿರುವಂತಹ ಭೂಭಾಗಕ್ಕೆ ಕೊಂಡೊಯ್ದೆವು. ವವಹಬ್ನಾ ಲಹು ಇಸ್ಹಾಕ ವಯಾಕೂಬ ನಾಫಿಲಾ ವಕುಲ್ಲನ್ ಜಅಲ್ನಾ ಸಾಲಿಹೀನ್. ನಾವು ಅವರಿಗೆ ಇಸ್ಹಾಕರನ್ನು ಮಾತ್ರವಲ್ಲ ಯಾಕೂಬರನ್ನು ದಯಪಾಲಿಸಿದೆವು ಮತ್ತು ಅವರಲ್ಲಿ ಪ್ರತಿಯೊಬ್ಬನನ್ನು ಸಜ್ಜನನಾಗಿ ಮಾಡಿದೆವು. ವಜಅಲ್ನಾಹುಮ್ ಅಇಮ್ಮತನ್ ಯಹ್ದೂನ ಬಿಅಮ್ರಿನಾ ವಔಹೈನಾ ಇಲೈಹಿಂ ಫಿಅಲ್ ಖೈರಾತ್ ವಇಕಾಮಸ್ ಸಲಾತ್ ವಇತಾಅಸ್ ಜಕಾ ವಕಾನೂ ಲನಾ ಆಬಿದೀನ್. ನಾವು ಅವರನ್ನು ನಮ್ಮ ಅಪ್ಪಣೆಯಂತೆ ಮಾರ್ಗದರ್ಶನ ನೀಡುತ್ತಿದ್ದ ನಾಯಕರನ್ನಾಗಿ ಮಾಡಿದೆವು ಮತ್ತು ನಾವು ಅವರಿಗೆ ದಿವ್ಯವಾಣಿ ಮೂಲಕ ಸತ್ಕರ್ಮವೆಸಗುವ, ನಮಾಜ್ ಸಂಸ್ಥಾಪಿಸುವ ಮತ್ತು ಜಕಾತ್ ನೀಡುವ ಆದೇಶ ನೀಡಿದೆವು ಮತ್ತು ಅವರು ನಮ್ಮ ಉಪಾಸಕರಾಗಿದ್ದರು. ವಲೂತನ್ ಆತೈನಾಹು ಹುಕ್ಮನ್ ವಇಲ್ಮನ್ ವನಜ್ಜೈನಾಹು ಮಿನಲ್ ಕರ್ಯತಿ ಲ್ಲತಿ ಕಾನತ್ ತಅಮಲುಲ್ ಖಬಾಯಿತ್ ಇನ್ನಹುಮ್ ಕಾನು ಕೌಮ ಸೌಇನ್ ಫಾಸಿಕೀನ್. ಲೂತರಿಗೆ ನಾವು ನಿರ್ಧಾರ ಶಕ್ತಿ ಮತ್ತು ಜ್ಞಾನದಯ ಪಾಲಿಸಿದೆವು, ಅವರನ್ನು ದುಷ್ಕರ್ಮವೆಸಗುತ್ತಿದ್ದ ಆ ನಾಡಿನಿಂದ ರಕ್ಷಿಸಿ ಕೊಂಡೊಯ್ದೆವು. ವಾಸ್ತವದಲ್ಲಿ ಅದು ಅತ್ಯಂತ ದುಷ್ಟ ಕರ್ಮಭೃಷ್ಟ ಜನಾಂಗವಾಗಿತ್ತು. ವಅದ್ಖಲ್ನಾಹು ಫೀ ರಹ್ಮತಿನಾ ಇನ್ನಹು ಮಿನಸ್ ಸಾಲಿಹೀನ್. ಮತ್ತು ಲೂತರನ್ನು ನಾವು ನಮ್ಮ ಕೃಪೆಯೊಳಗೆ ಪ್ರವೇಶಗೊಳಿಸಿದೆವು, ಅವರು ಸಜ್ಜನರಲ್ಲಾಗಿದ್ದರು. ವನೂಹನ್ ಇದ್ ನಾದ ಮಿನ್ ಕಬ್ಲು ಫಸ್ತಜದ್ನಾ ಲಹು ಫನಜ್ಜೈನಾಹು ವಅಹ್ಲಹು ಮಿನಲ್ ಕರ್ಬಿಲ್ ಅಝೀಮ್. ಮತ್ತು ನಾವು ಇದೇ ಅನುಗ್ರಹವನ್ನು ನೂಹರಿಗೆ ನೀಡಿದ್ದೆವು. ಇವರೆಲ್ಲರಿಗಿಂತಲೂ ಮುಂಚೆ ಅವರು ನಮ್ಮನ್ನು ಕೂಗಿ ಕರೆದಿದ್ದುದನ್ನು ಸ್ಮರಿಸಿರಿ, ನಾವು ಅವರ ಪ್ರಾರ್ಥನೆಯನ್ನು ಸ್ವೀಕರಿಸಿದೆವು, ಅವರನ್ನು ಅವರ ಮನೆಯವರನ್ನು ಮಹಾ ಸಂಕಷ್ಟದಿಂದ ಪಾರುಗಾಣಿಸಿದೆವು. ವನಸರ್ನಾಹು ಮಿನಲ್ ಕೌಮಿ ಲ್ಲದೀನ ಕದ್ದಬೂ ಬಿಆಯಾತಿನಾ ಇನ್ನಹುಮ್ ಕಾನು ಕೌಮ ಸೌಇನ್ ಫಅಗ್ರಕ್ನಾಹುಮ್ ಅಜ್ಮಈನ್. ಮತ್ತು ನಮ್ಮ ನಿದರ್ಶನಗಳನ್ನು ಸುಳ್ಳಾಗಿಸಿದ್ದ ಜನಾಂಗದ ವಿರುದ್ಧ ಅವರಿಗೆ ಸಹಾಯ ಮಾಡಿದೆವು, ಅವರು ಬಹಳ ಕೆಟ್ಟವರಾಗಿದ್ದರು, ಆದುದರಿಂದ ನಾವು ಅವರೆಲ್ಲರನ್ನು ಮುಳುಗಿಸಿಬಿಟ್ಟೆವು. وداود وسليمان إذ يحكمان في الحرث إذ نفشت فيه غنم القوم وكنا لحكمهم شاهدين. ಇದೇ ಅನುಗ್ರಹವನ್ನು ನಾವು ದಾವೂದ್ ಮತ್ತು ಸುಲೈಮಾನರಿಗೂ ದಯಪಾಲಿಸಿದೆವು.

ಮತ್ತು ಅಲ್ಲಿ ಅವರಿಗೆ ಮತ್ತೇನು ಕೇಳಿಸದು. ಇನ್ನಲ್ಲದೀನ ಸಬಕತ್ ಲಹುಂ ಮಿನ್ನಲ್ ಹುಸ್ನಾ ಉಲಾಯಿಕ ಅನ್ಹಾ ಮುಬಅದೂನ್. ಇನ್ನು ನಮ್ಮ ಕಡೆಯಿಂದ ಯಾರ ಪರವಾಗಿ ಮೊದಲೇ ಒಳಿತಿನ ನಿರ್ಧಾರವಾಗಿರುವುದೋ ಅವರು ಖಂಡಿತವಾಗಿಯೂ ಅದರಿಂದ ದೂರವಿರಿಸಲ್ಪಡುವರು. ಲಾ ಯಸ್ಮಔನ ಹಸೀಸಹಾ ವಹುಂ ಫೀಮಷ್ಟಹತ್ ಅನ್ಫುಸುಹುಂ ಖಾಲಿದೂನ್. ಅದರ ಕಿರುದನಿಯನ್ನು ಅವರು ಕೇಳಲಾರರು ಮತ್ತು ಶಾಶ್ವತವಾಗಿ ತಮ್ಮ ಮನಮೆಚ್ಚುಗೆಯ ವಸ್ತುಗಳ ನಡುವೆ ಇರುವರು. ಲಾ ಯಹ್ಜುನುಹುಮುಲ್ ಫಜಉಲ್ ಅಕ್ಬರ್ ವತತಲಕ್ಕಾಹುಮುಲ್ ಮಲಾಯಿಕಾ ಹಾದಾ ಯೌಮುಕುಮುಲ್ ಲದಿ ಕುಂತುಮ್ ತುಅದೂನ್. ಅತ್ಯಂತ ಭಯಭೀತಿಯ ಆ ಕಾಲವು ಅವರಿಗೆ ಕೊಂಚವೂ ವ್ಯಾಕುಲತೆಯನ್ನುಂಟು ಮಾಡಲಾರದು. ಮತ್ತು ದೇವಚರರು ಎದುರುಗೊಂಡು ಇದು ನಿಮಗೆ ವಾಗ್ದಾನ ಮಾಡಲಾಗುತ್ತಿದ್ದ ಅದೇ ನಿಮ್ಮ ದಿನ ಎನ್ನುತ್ತಾ ಅವರನ್ನು ಬರಮಾಡಿಕೊಳ್ಳುವರು. ಯೌಮ ನತ್ವಿ ಸಮಾ ಕತೈ ಸಿಜಿಲ್ಲಿ ಲಿಲ್ ಕುತುಬಿ ಕಮಾ ಬದಅ್ನಾ ಔವಲ ಖಲ್ಕಿನ್ ನುಈದು ವಅದನ್ ಅಲೈನಾ ಇನ್ನಾ ಕುನ್ನಾ ಫಾಇಲಿನ್. ಗ್ರಂಥಗಳಿಗಾಗಿ ಸುರುಳಿಯಲ್ಲಿ ಹಾಳೆಗಳನ್ನು ಸುತ್ತುವ ಹಾಗೆ ನಾವು ಅಂದು ಆಕಾಶವನ್ನು ಸುತ್ತಿಟ್ಟು ಬಿಡುವೆವು. ನಾವು ಹಿಂದೆ ಸೃಷ್ಟಿಯ ಆರಂಭ ಮಾಡಿದಂತೆಯೇ ಅದನ್ನು ಪುನರಾವರ್ತಿಸುವೆವು. ಇದು ನಮ್ಮ ಹೊಣೆಯಲ್ಲಿರುವ ಒಂದು ವಾಗ್ದಾನವಾಗಿದೆ ಮತ್ತು ಈ ಕಾರ್ಯವನ್ನು ನಾವು ಮಾಡಿಯೇ ತೀರುವೆವು. وَلَقَدْ كَتَبْنَا فِي الزَّبُورِ مِنْ بَعْدِ الذِّكْرِ أَنَّ الْأَرْضَ يَرِثُهَا عِبَادِيَ الصَّالِحُونَ. ನಮ್ಮ ಸಜ್ಜನ ದಾಸರು ಭೂಮಿಯ ವಾರೀಸುದಾರರಾಗುವರೆಂದು ನಾವು ಜಬೂರಿನಲ್ಲಿ ಉಪದೇಶದ ಬಳಿಕ ಬರೆದಿರುತ್ತೇವೆ. ಇನ್ನ ಫೀ ಹಾಝಾ ಲಬಲಾಗಲ್ ಲಿಕೌಮಿನ್ ಆಬಿದೀನ್. ಇದರಲ್ಲಿ ದೇವೋಪಾಸಕರಿಗೆ ಒಂದು ದೊಡ್ಡ ವಾರ್ತೆಯಿದೆ. ವಮಾ ಅರ್ಸಲ್ನಾಕ ಇಲ್ಲಾ ರಹ್ಮತಲ್ ಲಿಲ್ ಆಲಮೀನ್. ಪೈಗಂಬರರೆ, ನಾವು ನಿಮ್ಮನ್ನು ಸಕಲ ಲೋಕದವರಿಗೆ ಅನುಗ್ರಹವಾಗಿ ಮಾಡಿ ಕಳುಹಿಸಿರುತ್ತೇವೆ. ಕುಲ್ ಇನ್ನಮಾ ಯೂಹಾ ಇಲಯ್ಯ ಅನ್ನಮಾ ಇಲಾಹುಕುಮ್ ಇಲಾಹು ವಾಹಿದ್ ಫಹಲ್ ಅಂತುಮ್ ಮುಸ್ಲಿಮೂನ್. ಅವರೊಡನೆ ಹೇಳಿರಿ, ನಿಮ್ಮ ದೇವನು ಏಕೈಕ ದೇವನೆಂದು ನನ್ನ ಬಳಿಗೆ ದಿವ್ಯವಾಣಿ ಬಂದಿರುತ್ತದೆ. ನೀವು ಆಜ್ಞಾನುಸಾರಿಗಳಾಗುತ್ತೀರಾ? تَوَلَّوْا فَقُلْ آذَنْتُكُمْ عَلَى سَوَاءٍ وَإِنْ أَدْرِي أَقَرِيبٌ أَمْ بَعِيدٌ مَا تُوعَدُونَ. ಅವರು ವಿಮುಖರಾದರೆ ಅವರೊಡನೆ ಹೇಳಿರಿ, ನಾನು ಘಂಟಾಘೋಷವಾಗಿ ನಿಮಗೆ ಎಚ್ಚರಿಕೆ ನೀಡಿರುತ್ತೇನೆ. ಇನ್ನು ನಿಮ್ಮೊಡನೆ ವಾಗ್ದಾನ ಮಾಡಲ್ಪಟ್ಟಿರುವಂತಹ ವಿಷಯವು ಸಮೀಪವಿದೆಯೋ ಅಥವಾ ದೂರವಿದೆಯೋ ಎಂಬುದು ನನಗರಿಯದು. ಇನ್ನಹು ಯಅಲಮು ಅಲ್-ಜಹ್ರ ಮಿನಲ್ ಕೌಲ್ ವಯಅಲಮು ಮಾ ತಕ್ತುಮೂನ್. ನೀವು ಉಚ್ಚ ಸ್ವರದಿಂದ ಹೇಳುವುದನ್ನು ಗುಪ್ತವಾಗಿ ಹೇಳುವುದನ್ನು ಅಲ್ಲಾಹು ಅರಿಯುತ್ತಾನೆ. ವಇನ್ ಅಜ್ರಿ ಲಅಲ್ಲಹು ಫಿತ್ನತುಲ್ ಲಕುಂ ವಮತಾಉನ್ ಇಲಾ ಹೀನ್. ಪ್ರಾಯಶಃ ಈ ವಿಳಂಬವು ನಿಮಗೊಂದು ಪರೀಕ್ಷೆಯಾಗಿದೆ ಎಂದು ನಾನು ಭಾವಿಸುತ್ತೇನೆ. ಮತ್ತು ನಿಮಗೆ ಒಂದು ನಿರ್ದಿಷ್ಟ ಕಾಲದವರೆಗೆ ಸುಖಿಸುವ ಅವಕಾಶ ಕೊಡಲಾಗುತ್ತಿದೆ. ಕಾಲ ರಬ್ಬಿಹ್ಕುಂ ಬಿಲ್ ಹಕ್ ವರಬ್ಬುನಾ ರಹ್ಮಾನುಲ್ ಮುಸ್ತಆನು ಅಲಾ ಮಾ ತಸಿಫೂನ್. ಕೊನೆಗೆ ಸಂದೇಶವಾಹಕರು, ಓ ನನ್ನ ಪ್ರಭು, ಸತ್ಯಸಹಿತ ತೀರ್ಮಾನಿಸಿ ಬಿಡು. ಮತ್ತು ಜನರೇ, ನಮ್ಮ ದಯಾಮಯನಾದ ಪ್ರಭು ನೀವು ಸೃಷ್ಟಿಸುತ್ತಿರುವ ಮಾತುಗಳ ವಿರುದ್ಧ ನಮಗೆ ಸಹಾಯಾಧಾರವಾಗಿರುತ್ತಾನೆಂದು ಹೇಳಿದರು. ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಂ. ಪರಮ ದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಸುತ್ತಕೂ ರಬ್ಬಕುಂ ಇನ್ನ ಜಲ್ಜಲತ ಸಾಅತಿ ಶೈಉನ್ ಅಜೀಮ್. ಜನರೇ, ನಿಮ್ಮ ಪ್ರಭುವಿನ ಕ್ರೋಧವನ್ನು ಭಯಪಡಿರಿ. ವಾಸ್ತವದಲ್ಲಿ ಪುನರುತ್ಥಾನದ ಗಳಿಗೆಯ ಮಹಾಕಂಪನವು ಭಯಾನಕ ವಿಷಯವಾಗಿದೆ. يوم ترونها تذهل كل مرضعة عما أرضعت وتضع كل ذات حمل حملها وترى الناس سكارى وما هم بسكارى ولكن عذاب الله شديد. ನೀವು ಅದನ್ನು ಕಾಣುವಂದು ಹಾಲುಣಿಸುವವಳು ಹಾಲುಣ್ಣುವ ತನ್ನ ಶಿಶುವನ್ನು ಮರೆತು ಬಿಡುವಳು. ಪ್ರತಿಯೊಬ್ಬ ಗರ್ಭಿಣಿಗೆ ಗರ್ಭಪಾತವಾಗಿ ಬಿಡುವುದು. ಜನರು ನಿಮಗೆ ಉನ್ಮತ್ತರಂತೆ ತೋರುವರು, ವಸ್ತುತಃ ಅವರು ಉನ್ಮತ್ತರು ಆಗಿರಲಾರರು. ನಿಜವಾಗಿ ಅಲ್ಲಾಹನ ಯಾತನೆಯೇ ಅಷ್ಟು ಭೀಕರವಾಗಿರುವುದು. ومن الناس من يجادل في الله بغير علم ويتبع كل شيطان مريد. ಜನರಲ್ಲಿ ಕೆಲವರು ತಿಳುವಳಿಕೆಯಿಲ್ಲದೆಯೇ ಅಲ್ಲಾಹನ ಬಗ್ಗೆ ವಾದವಿವಾದ ನಡೆಸುತ್ತಾರೆ ಮತ್ತು ಪ್ರತಿಯೋರ್ವ ಉದ್ದಟ ಶೈತಾನನನ್ನು ಅನುಸರಿಸುತ್ತಾರೆ. ಕುತಿಬ ಅಲೈಹಿ ಅನ್ನಹು ಮನ್ ತವಲ್ಲಾಹು ಫಅನ್ನಹು ಯುದಿಲ್ಲುಹು ವಯಹ್ದಿಹಿ ಇಲಾ ಅಜಾಬಿಸ್ ಸಯೀರ್. ವಸ್ತುತಃ ಅವನನ್ನು ತನ್ನ ಮಿತ್ರನಾಗಿ ಮಾಡಿಕೊಳ್ಳುವವನನ್ನು ಆತನು ಪಥಭ್ರಷ್ಟಗೊಳಿಸಿಯೇ ತೀರುವನು ಮತ್ತು ನರಕದ ಯಾತನೆಯ ದಾರಿ ತೋರಿಸುವನು ಎಂದು ಅವನ ಅದೃಷ್ಟದಲ್ಲೇ ಬರೆದಿದೆ. ಯಾ ಅಯ್ಯುಹನ್ನಾಸ್ ಇನ್ ಕುಂತುಂ ಫೀ ರೈಬಿನ್ ಮಿನಲ್ ಬಅಥ್ ಫಇನ್ನಾ ಖಲಕ್ನಾಕುಂ ಮಿನ್ ತುರಾಬಿನ್ ಥುಮ್ಮಾ ಮಿನ್ ನುತ್ಫತಿನ್ ಥುಮ್ಮಾ ಮಿನ್ ಅಲಕಃ ثم من علقة ثم من مضغة مخلقة وغير مخلقة لنبين لكم ونقر في الأرحام ما نشاء إلى أجل مسمى ثم نخرجكم طفلا ثم لتبلغوا أشدكم ومنكم من يتوفى ومنكم من يرد إلى أرذل العمر لكي لا يعلم من بعد علم شيئا وترى الأرض هامدة فَإِذَا أَنزَلْنَا عَلَيْهَا الْمَاءَ اهْتَزَّتْ وَرَبَتْ وَأَنبَتَتْ مِنْ كُلِّ زَوْجٍ بَهِيجٍ. ಜನರೇ, ನಿಮಗೆ ಮರಣಾನಂತರದ ಜೀವನದ ಬಗೆಗೇನಾದರೂ ಸಂಶಯವಿದ್ದರೆ ನಾವು ನಿಮ್ಮನ್ನು ಮಣ್ಣಿನಿಂದಲೂ ಅನಂತರ ವೀರ್ಯದಿಂದಲೂ ಆಮೇಲೆ ರಕ್ತಪಿಂಡದಿಂದಲೂ ಆ ಬಳಿಕ ರೂಪವಿರುವ ಮತ್ತು ರೂಪವಿಲ್ಲದ ಮಾಂಸದ ತುಣುಕಿನಿಂದಲೂ ಸೃಷ್ಟಿಸಿದೆವು ಎಂಬುದು ನಿಮಗೆ ತಿಳಿದಿರಲಿ. ನಿಮಗೆ ವಸ್ತುಸ್ಥಿತಿ ವಿಷದಗೊಳ್ಳಲಿಕ್ಕಾಗಿ ನಾವು ಇದನ್ನು ತಿಳಿಸುತ್ತಿದ್ದೇವೆ. ನಾವು ನಮಗಿಷ್ಟವಿರುವುದನ್ನು ಅರ್ಥಾತ್ ವೀರ್ಯವನ್ನು ಒಂದು ನಿರ್ದಿಷ್ಟ ಅವಧಿಯ ತನಕ ಗರ್ಭಾಶಯದೊಳಗೆ ತಡೆದಿರಿಸುತ್ತೇವೆ. ಅನಂತರ ನಿಮ್ಮನ್ನು ಒಂದು ಶಿಶುವಿನ ರೂಪದಲ್ಲಿ ಹೊರತರುತ್ತೇವೆ. ತರುವಾಯ ನೀವು ತಾರುಣ್ಯಕ್ಕೆ ತಲುಪುವಂತಾಗಲು ನಿಮ್ಮನ್ನು ಪೋಷಿಸುತ್ತೇವೆ ಮತ್ತು ನಿಮ್ಮಲ್ಲಿ ಕೆಲವರನ್ನು ಮೊದಲೇ ಹಿಂದಕ್ಕೆ ಕರೆಸಿಕೊಳ್ಳಲಾಗುತ್ತದೆ ಮತ್ತು ಕೆಲವರನ್ನು ಎಲ್ಲವನ್ನು ತಿಳಿದುಕೊಂಡ ಬಳಿಕ ಏನೂ ತಿಳಿಯದಂತಾಗಲು ಅತಿ ವೃದ್ಧಾಪ್ಯದೆಡೆಗೆ ತಿರುಗಿಸಿ ಬಿಡಲಾಗುತ್ತದೆ. ನೆಲವು ಒಣಗಿರುವುದನ್ನು ನೀವು ನೋಡುತ್ತೀರಿ. ಅನಂತರ ನಾವು ಅದರ ಮೇಲೆ ಮಳೆಗೆರೆದಾಗ ಅದು ಒಮ್ಮೆಲೆ ಮೊಳೆಯಿತು, ಉಬ್ಬಿತು ಮತ್ತು ಎಲ್ಲ ಬಗೆಯ ನಯನ ಮನೋಹರ ಸಸ್ಯಗಳನ್ನು ಹೊರಗೆಡಹ ತೊಡಗಿಬಿಟ್ಟಿತು. ذلك بأن الله هو الحق وأنه يحيي الموتى وأنه على كل شيء قدير. ಇವೆಲ್ಲ ಆಗುವುದಕ್ಕೆ ಕಾರಣ ಅಲ್ಲಾಹನೇ ಪರಮ ಸತ್ಯವಾಗಿರುವುದು. ಅವನು ಮೃತರನ್ನು ಜೀವಂತಗೊಳಿಸುತ್ತಾನೆ ಮತ್ತು ಸರ್ವ ವಿಷಯಗಳ ಮೇಲೆ ಸಾಮರ್ಥ್ಯವುಳ್ಳವನಾಗಿರುತ್ತಾನೆ. وَأَنَّ السَّاعَةَ آتِيَةٌ لَّا رَيْبَ فِيهَا وَأَنَّ اللَّهَ يَبْعَثُ مَن فِي الْقُبُورِ. ಪುನರುತ್ಥಾನದ ಗಳಿಗೆಯು ಬಂದೇ ತೀರುವುದು ಎಂಬುದಕ್ಕಿದು ಆಧಾರವಾಗಿದೆ. ಇದರಲ್ಲಿ ಸಂಶಯಕ್ಕೆ ಅವಕಾಶವೇ ಇಲ್ಲ. ಮತ್ತು ಸಮಾಧಿಗಳೊಳಗೆ ಹೋಗಿರುವವರನ್ನು ಅಲ್ಲಾಹು ಖಂಡಿತವಾಗಿಯೂ ಎಬ್ಬಿಸುವನು. ಮತ್ತೆ ಕೆಲವರು ಯಾವುದೇ ಜ್ಞಾನ, ಸನ್ಮಾರ್ಗದರ್ಶನ ಮತ್ತು ಪ್ರಕಾಶ ನೀಡುವಂತಹ ಗ್ರಂಥದ ಹೊರತಾಗಿಯೇ ಅಲ್ಲಾಹನ ವಿಷಯದಲ್ಲಿ ಜಗಳಾಡುವವರಿದ್ದಾರೆ. ಕೊರಳನ್ನು ಸೆಟೆಯುತ್ತಾ ಜನರನ್ನು ದೇವಮಾರ್ಗದಿಂದ ತಪ್ಪಿಸಲಿಕ್ಕಾಗಿ ಅವರು ಹೀಗೆ ಮಾಡುತ್ತಾರೆ. ಇಂತಹವನಿಗೆ ಈ ಲೋಕದಲ್ಲಿ ಅಪಮಾನವಿದೆ. ಪುನರುತ್ಥಾನದ ದಿನ ನಾವು ಅವನಿಗೆ ನರಕಾಗ್ನಿಯ ಶಿಕ್ಷೆಯ ಸವಿಯನ್ನು ಉಣಿಸುವೆವು. ذلك بما قدمت يداك وأن الله ليس بظلام للعبيد. ನಿನ್ನ ಸ್ವಂತ ಕೈಗಳು ನಿನಗಾಗಿ ಸಿದ್ಧಗೊಳಿಸಿರುವ ನಿನ್ನ ಭವಿಷ್ಯವಿದು. ಅನ್ಯತಃ ಅಲ್ಲಾಹು ತನ್ನ ದಾಸರ ಮೇಲೆ ಅಕ್ರಮವೆಸಗುವವನಲ್ಲ. ومن الناس من يعبد الله على حرف فإن أصابه خير اطمأن به وإن أصابته فتنة انقلب على وجهه خسر الدنيا والآخرة ذلك هو الخسران المبين. ಗಡಿಯಲ್ಲಿದ್ದುಕೊಂಡು ಅಲ್ಲಾಹನ ದಾಸ್ಯ ಆರಾಧನೆ ಮಾಡುವವನು ಜನರಲ್ಲಿದ್ದಾನೆ. ಲಾಭವಾದರೆ ತೃಪ್ತನಾಗುತ್ತಾನೆ ಮತ್ತು ಏನಾದರೂ ಸಂಕಷ್ಟ ಬಂದರೆ ಹಿಂದಕ್ಕೆ ತಿರುಗಿಬಿಡುತ್ತಾನೆ. ಅವನ ಪಾಲಿಗೆ ಇಹಲೋಕವೂ ನಷ್ಟವಾಯಿತು, ಪರಲೋಕವೂ ನಷ್ಟವಾಯಿತು. ಇದುವೇ ಸುಸ್ಪಷ್ಟ ನಷ್ಟ. ಯದ್ಉೂ ಮಿನ್ ದೂನಿಲ್ಲಾಹಿ ಮಾ ಲಾ ಯದುರ್ರುಹು ವಮಾ ಲಾ ಯನ್ಫಅಹು ಝಾಲಿಕ ಹುವ ಅದ್-ಧಲಾಲುಲ್ ಬಈದ್. ಅವನು ಅಲ್ಲಾಹನನ್ನು ಬಿಟ್ಟು ಅವನಿಗೆ ಹಾನಿಯನ್ನಾಗಲಿ ಲಾಭವನ್ನಾಗಲಿ ಒದಗಿಸಲಾಗದಂತಹವರನ್ನು ಪ್ರಾರ್ಥಿಸುತ್ತಾನೆ. ಇದುವೇ ಪಥಭ್ರಷ್ಟತೆಯ ಪರಮಾವಧಿ. ಯದ್ಉೂ ಲಮನ್ ದಬ್ಬುಹು ಅಕ್ರಬು ಮಿನ್ ನಫ್ಇಹಿ ಲಬಿಸಲ್ ಮೌಲಾ ವಲಬಿಸಲ್ ಅಶೀರ್. ಯಾರ ಹಾನಿಯು ಅವರ ಲಾಭಕ್ಕಿಂತ ಸಮೀಪವಿದೆಯೋ ಅವರನ್ನು ಅವನು ಪ್ರಾರ್ಥಿಸುತ್ತಾನೆ. ಅವನ ಸಂರಕ್ಷಕನು ಅತ್ಯಂತ ನಿಕೃಷ್ಟನು ಮತ್ತು ಅವನ ಮಿತ್ರನು ಅತ್ಯಂತ ನಿಕೃಷ್ಟನು. ಇನ್ನಲ್ಲಾಹ ಯುದ್ಖಿಲುಲ್ಲದೀನ ಆಮನು ವಅಮಿಲುಸ್ಸಾಲಿಹಾತಿ ಜನ್ನಾತಿನ್ ತಜ್ರಿ ಮಿನ್ ತಹ್ತಿಹಲ್ ಅನ್ಹಾರ್ ಇನ್ನಲ್ಲಾಹ ಯಫ್ಅಲು ಮಾ ಯುರೀದ್. ಇದಕ್ಕೆ ವ್ಯತಿರಿಕ್ತವಾಗಿ ಸತ್ಯವಿಶ್ವಾಸ ವಿಧಿಸಿಕೊಂಡು ಸತ್ಕರ್ಮವೆಸಗಿದವರನ್ನು ಖಂಡಿತವಾಗಿಯೂ ಅಲ್ಲಾಹು ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವ ಸ್ವರ್ಗೋದ್ಯಾನಗಳಲ್ಲಿ ಪ್ರವೇಶಗೊಳಿಸುವನು. ಅಲ್ಲಾಹು ತಾನಿಚ್ಛಿಸಿದುದನ್ನು ಮಾಡುತ್ತಾನೆ. فليمدد بسبب إلى السماء ثم ليقطع فلينظر هل يذهبن كيده ما يغيظ. ಅಲ್ಲಾಹು ಇಹಪರಗಳಲ್ಲಿ ತನಗೇನು ಸಹಾಯ ಮಾಡಲಾರನೆಂದು ಭಾವಿಸಿಕೊಂಡವನು ಒಂದು ಹಗ್ಗದ ಮೂಲಕ ಆಕಾಶಕ್ಕೆ ತಲುಪಿ ಬಿರುಕನ್ನು ಉಂಟು ಮಾಡಲಿ. ಅನಂತರ ಅವನ ಪ್ರಯತ್ನವು ಅವನಿಗೆ ಹಿತಕರವಲ್ಲದ ವಿಷಯವನ್ನು ರದ್ದುಗೊಳಿಸುತ್ತದೋ ಎಂದು ನೋಡಿಕೊಳ್ಳಲಿ. ವಕದಲಿಕ ಅನ್ಜಲ್ನಾಹು ಆಯಾತಿ ಬಯ್ಯಿನಾತಿ ವಅನ್ನಲ್ಲಾಹ ಯಹ್ದಿ ಮನ್ ಯುರೀದ್. ನಾವು ಈ ಕುರ್ಆನ್ ಅನ್ನು ಇಂತಹ ಸುಸ್ಪಷ್ಟವಾದ ಸೂಕ್ತಗಳೊಂದಿಗೆ ಅವತೀರ್ಣಗೊಳಿಸಿದ್ದೇವೆ ಮತ್ತು ಅಲ್ಲಾಹನು ತಾನಿಚ್ಛಿಸಿದವನಿಗೆ ಸನ್ಮಾರ್ಗದರ್ಶನವನ್ನು ನೀಡುತ್ತಾನೆ. ಇನ್ನಲ್ಲದೀನ ಆಮನು ವಲ್ಲದೀನ ಹದು ವಸ್ಸಾಬಿಇನ ವನ್ನಸಾರ ವಲ್ಮಜೂಸ್ ವಲ್ಮಜೂಸ ವಲ್ಲದೀನ ಅಶ್ರಕು ಇನ್ನಲ್ಲಾಹ ಯಫ್ಸಿಲು ಬೈನಹುಂ ಯೌಮಲ್ ಕಿಯಾಮ ಇನ್ನಲ್ಲಾಹ ಅಲಾ ಕುಲ್ಲಿ ಶೈಇನ್ ಶಹೀದ್. ನಿಶ್ಚಯವಾಗಿಯೂ ಸತ್ಯವಿಶ್ವಾಸವಿರಿಸಿದವರು, ಯಹೂದಿಗಳಾದವರು, ಸಾಬಿಇಗಳು, ನಸಾರಾಗಳು, ಮಜೂಸಿಗಳು ಮತ್ತು ಬಹುದೇವಾರಾಧಕರು ಇವರೆಲ್ಲರ ನಡುವೆ ಅಲ್ಲಾಹು ಪುನರುತ್ಥಾನದ ದಿನ ತೀರ್ಮಾನ ಮಾಡಿಬಿಡುವನು. ಪ್ರತಿಯೊಂದು ವಿಷಯವೂ ಅಲ್ಲಾಹನ ದೃಷ್ಟಿಯಲ್ಲಿದೆ. ಅಲಂ ತರ ಅನ್ನ ಅಲ್ಲಾಹ ಯಸ್ಜುದು ಲಹು ಮನ್ ಫಿಸ್ ಸಮಾವಾತಿ ವಮನ್ ಫಿಲ್ ಅರ್ಧ್ من في السماوات ومن في الأرض والشمس والقمر والنجوم والجبال والشجر والدواب وكثير من الناس وكثير حق عليه العذاب ومن يهن الله فما له من مكرم إن الله يفعل ما يشاء. ಆಕಾಶಗಳಲ್ಲಿಯೂ ಭೂಮಿಯಲ್ಲಿಯೂ ಇರುವ ಸಕಲವು, ಸೂರ್ಯಚಂದ್ರ ನಕ್ಷತ್ರಗಳು, ಪರ್ವತಗಳು, ಮರಗಳು, ಪ್ರಾಣಿಗಳು, ಅನೇಕ ಮನುಷ್ಯರು, ಯಾತನೆಗೆ ಅರ್ಹರಾಗಿರುವ ಅನೇಕರು ಅಲ್ಲಾಹನ ಮುಂದೆ ಸಾಷ್ಟಾಂಗವೆರಗುತ್ತಿರುವುದನ್ನು ನೀವು ನೋಡುತ್ತಿಲ್ಲವೇ? ಯಾರನ್ನು ಅಲ್ಲಾಹು ಅವಮಾನಗೊಳಿಸಿ ಬಿಡುವನೋ ಅವನನ್ನು ಬೇರೆ ಯಾರೂ ಗೌರವಿಸುವವರಿಲ್ಲ. ಅಲ್ಲಾಹು ತಾನಿಚ್ಛಿಸಿದ್ದನ್ನೇ ಮಾಡುತ್ತಾನೆ. ಹಾದಾನಿ ಖಸ್ಮಾನಿ ಇಖ್ತಸಮು ಫೀ ರಬ್ಬಿಹಿಂ ಫಲ್ಲದೀನ ಕಫರು ಕುತ್ತಿಅತ್ ಲಹುಂ ಥಿಯಾಬುಂ ಮಿನ್ ನಾರಿ ಯುಸಬ್ಬು ಮಿನ್ ಫೌಕಿ ರುಊಸಿಹಿಮುಲ್ ಹಮೀಮ್. ತಮ್ಮ ಪ್ರಭುವಿನ ವಿಷಯದಲ್ಲಿ ಪರಸ್ಪರ ಕಲಹವಿರುವ ಎರಡು ಪಂಗಡಗಳಿವು. ಇವರಲ್ಲಿ ಸತ್ಯ ನಿಷೇಧಿಗಳಿಗೆ ನರಕಾಗ್ನಿಯ ಉಡುಪು ಕತ್ತರಿಸಲ್ಪಟ್ಟಿದೆ. ಅವರ ತಲೆಗಳ ಮೇಲೆ ಕುದಿಯುವ ನೀರನ್ನು ಸುರಿಸಲಾಗುವುದು. ಯುಸ್ಹರು ಬಿಹಿ ಮಾ ಫೀ ಬುತೂನಿಹಿಂ ವಲ್ ಜುಲೂದ್. ಅದರಿಂದ ಅವರ ಚರ್ಮಗಳು ಮಾತ್ರವಲ್ಲ, ಹೊಟ್ಟೆಯೊಳಗಿರುವ ಭಾಗಗಳು ಕರಗಿ ಹೋಗುವು. ವಲಹುಂ ಮಕಾಮಿಉ ಮಿನ್ ಹದೀದ್. ಮತ್ತು ಅವರನ್ನು ಶಿಕ್ಷಿಸಲಿಕ್ಕಾಗಿ ಕಬ್ಬಿಣದ ಗದೆಗಳಿರುವು. ಅವರು ಭಯಭೀತರಾಗಿ ನರಕದಿಂದ ಹೊರಹೋಗಿಬಿಡಲು ಪ್ರಯತ್ನಿಸಿದಾಗಲೆಲ್ಲ ಸುಡುವ ಶಿಕ್ಷೆಯ ರುಚಿಯನ್ನು ಸವಿಯಿರಿ ಎನ್ನುತ್ತಾ ಪುನಃ ಅದರೊಳಗೆ ದೂಡಲ್ಪಡುವರು. ಇನ್ನಲ್ಲಾಹ ಯುದ್ಖಿಲುಲ್ಲದೀನ ಆಮನು ವಅಮಿಲುಸ್ಸಾಲಿಹಾತಿ ಜನ್ನತಿನ್ ತಜ್ರಿ ಮಿನ್ ತಹ್ತಿಹಲ್ ಅನ್ಹಾರು ಯುಹಲ್ಲೌನ ಫೀಹಾ ಮಿನ್ ಅಸಾವಿರ ಮಿನ್ ಧಹಬಿನ್ ವಲುಲುಆ ವಲಿಬಾಸುಹುಂ ಫೀಹಾ ಹರೀರ್. ಇನ್ನೊಂದು ಕಡೆ ಅಲ್ಲಾಹನು ಸತ್ಯವಿಶ್ವಾಸ ವಿಧಿಸಿದವರನ್ನು ಮತ್ತು ಸತ್ಕರ್ಮವೆಸಗಿದವರನ್ನು ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವ ಸ್ವರ್ಗೋದ್ಯಾನಗಳಲ್ಲಿ ಪ್ರವೇಶಗೊಳಿಸುವನು. ಅಲ್ಲಿ ಅವರು ಚಿನ್ನದ ಕಂಕಣಗಳಿಂದಲೂ ಮುತ್ತುಗಳಿಂದಲೂ ಅಲಂಕರಿಸಲ್ಪಡುವರು. ಅವರ ಉಡುಪು ರೇಷ್ಮೆಯದ್ದಾಗಿರುವುದು. ಅವರಿಗೆ ಪರಿಶುದ್ಧ ಮಾತನ್ನು ಸ್ವೀಕರಿಸುವಂತಹ ಮಾರ್ಗದರ್ಶನ ನೀಡಲಾಯಿತು ಮತ್ತು ಅವರಿಗೆ ಸ್ತುತ್ಯರ್ಹನಾದವನ ಮಾರ್ಗವನ್ನು ತೋರಿಸಲಾಯಿತು. ಇನ್ನಲ್ಲದೀನ ಕಫರು ವಯಸುದ್ದೂನ ಅನ್ ಸಬೀಲಿಲ್ಲಾಹಿ ವಲ್ಮಸ್ಜಿದಿಲ್ ಹರಾಮಿಲ್ಲದಿ ಜಅಲ್ನಾಹು ಲಿನ್ನಾಸಿ ಸವಾಅನ್ ಅಲ್ ಆಕಿಫು ಫೀಹಿ ವಲ್ ಬಾದ್ ومن يرد فيه بإلحاد بظلم نذقه من عذاب أليم. ಸತ್ಯ ನಿಷೇಧ ಕೈಕೊಂಡವರು ಇಂದು ಅಲ್ಲಾಹನ ಮಾರ್ಗದಿಂದ ಮತ್ತು ನಾವು ಸಕಲ ಮಾನವರಿಗಾಗಿ ಮಾಡಿರುವ ಸ್ಥಳೀಯರ ಹಾಗೂ ಹೊರಗಿನಿಂದ ಬರುವವರ ಹಕ್ಕುಗಳು ಸರಿ ಸಮಾನವಾಗಿರುವ ಮಸ್ಜಿದುಲ್ ಹರಾಮಿನ ಸಂದರ್ಶನದಿಂದ ಜನರನ್ನು ತಡೆಯುತ್ತಿರುವವರು. ಅವರ ವರ್ತನೆಯು ಖಂಡಿತವಾಗಿಯೂ ಶಿಕ್ಷಾರ್ಹವಾಗಿದೆ. ಮಸ್ಜಿದುಲ್ ಹರಾಮಿನಲ್ಲಿ ಸತ್ಯದಿಂದ ದೂರ ಸರಿದು ಅಕ್ರಮ ಮಾರ್ಗ ಕೈಕೊಂಡವನು ಯಾರೇ ಇರಲಿ, ಅವನಿಗೆ ನಾವು ವೇದನಾಯುಕ್ತ ಯಾತನೆಯ ರುಚಿಯನ್ನು ಸವಿಸುವೆವು. وَإِذْ بَوَّأْنَا لِإِبْرَاهِيمَ مَكَانَ الْبَيْتِ أَلَّا تُشْرِكْ بِي شَيْئًا وَطَهِّرْ بَيْتِيَ لِلطَّائِفِينَ وطهر بيتي للطائفين والقائمين والركع السجود. ನಾವು ಇಬ್ರಾಹಿಮರಿಗೆ ಈ ಕಾಬಾದ ಸ್ಥಳವನ್ನು ಗೊತ್ತುಪಡಿಸಿಕೊಟ್ಟ ಸಂದರ್ಭವನ್ನು ಸ್ಮರಿಸಿರಿ. ಅವರಿಗೆ ಹೀಗೆ ಆದೇಶಿಸಲಾಗಿತ್ತು, ನನ್ನ ಜೊತೆ ಯಾವುದೇ ವಸ್ತುವನ್ನು ಸಹಭಾಗಿಯಾಗಿ ಮಾಡದಿರಿ. ನನ್ನ ಭವನವನ್ನು ಪ್ರದಕ್ಷಿಣೆ ಮಾಡುವವರಿಗಾಗಿಯೂ, ನಮಾಜಿಗೆ ನಿಲ್ಲುವವರಿಗಾಗಿಯೂ, ಬಾಗುವವರಿಗಾಗಿಯೂ, ಸಾಷ್ಟಾಂಗ ಮಾಡುವವರಿಗಾಗಿಯೂ ನಿರ್ಮಲವಾಗಿರಿಸಿರಿ. وعلى كل ضامر ياتين من كل فج عميق. ಮತ್ತು ಜನರಿಗೆ ಹಜ್ಜ ಯಾತ್ರೆಗಾಗಿ ಸಾರ್ವತ್ರಿಕ ಕರೆ ನೀಡಿರಿ. ಅವರು ದೂರ ದೂರದ ಪ್ರದೇಶಗಳಿಂದೆಲ್ಲ ಕಾಲ್ನಡಿಗೆಯಲ್ಲೂ ಒಂಟೆಗಳ ಮೇಲೂ ಸವಾರಿ ಮಾಡಿಕೊಂಡು ನಿಮ್ಮ ಬಳಿಗೆ ಬರುವಂತಾಗಲಿ. ಲಿಯಶ್ಹದೂ ಮನಾಫಿಅ ಲಹುಂ ವಯಜ್ಕುರು ಸ್ಮಲ್ಲಾಹಿ ಫೀ ಅಯ್ಯಾಮಿನ್ ಮಅ್ಲೂಮಾತಿನ್ ಅಲಾ ಮಾ ರಜಕಹುಂ ಮಿನ್ ಬಹೀಮತಿಲ್ ಅನ್ಆಮ್ فَكُلُوا مِنْهَا وَأَطْعِمُوا الْبَائِسَ الْفَقِيرَ. ಈ ರೀತಿ ಅವರು ಇಲ್ಲಿ ಅವರಿಗಾಗಿ ಇರಿಸಲಾಗಿರುವ ಪ್ರಯೋಜನಗಳನ್ನು ಪ್ರತ್ಯಕ್ಷವಾಗಿ ನೋಡುವಂತಾಗಲಿ. ಮತ್ತು ಅವರು ಕೆಲವು ನಿಶ್ಚಿತ ದಿನಗಳಲ್ಲಿ ಅಲ್ಲಾಹನು ಅವರಿಗೆ ದಯಪಾಲಿಸಿರುವ ಜಾನುವಾರುಗಳ ಮೇಲೆ ಅವನ ನಾಮವನ್ನುಚ್ಚರಿಸಲಿ, ಸ್ವತಃ ತಿನ್ನಲಿ ಮತ್ತು ಬಡಬಗ್ಗರಿಗೂ ಕೊಡಲಿ. ليقضوا تفثهم وليوفوا نذورهم وليطوفوا بالبيت العتيق. ಆ ಬಳಿಕ ತಮ್ಮ ಕೊಳೆ ಕಲ್ಮಶಗಳನ್ನು ಹೋಗಲಾಡಿಸಲಿ, ತಮ್ಮ ಹರಕೆಗಳನ್ನು ಸಲ್ಲಿಸಲಿ ಮತ್ತು ಈ ಪುರಾತನ ಭವನಕ್ಕೆ ಪ್ರದಕ್ಷಿಣೆ ಮಾಡಲಿ. ذلك ومن يعظم حرمات الله فهو خير له عند ربه وأحلت لكم الأنعام إلا ما يتلى عليكم فاجتنبوا الرجس من الأوثان واجتنبوا قول الزور. ಕಾಬಾ ನಿರ್ಮಾಣದ ಉದ್ದೇಶ ಇದಾಗಿತ್ತು. ಮತ್ತು ಅಲ್ಲಾಹನಿಂದ ನಿಶ್ಚಯಿಸಲ್ಪಟ್ಟ ಕರ್ಮವಿಧಿಗಳನ್ನು ಯಾರಾದರೂ ಗೌರವಿಸಿದರೆ ಅದು ಅವನ ಪ್ರಭುವಿನ ಬಳಿ ಸ್ವತಃ ಅವನಿಗೆ ಉತ್ತಮವಾಗಿರುವುದು. ಜಾನುವಾರುಗಳನ್ನು ನಿಮ್ಮ ಪಾಲಿಗೆ ಧರ್ಮಸಮ್ಮತಗೊಳಿಸಲಾಗಿದೆ, ಆದರೆ ನಿಮಗೆ ಸೂಚಿಸಲಾಗಿರುವವುಗಳ ಹೊರತು. ನೀವಿನ್ನೂ ವಿಗ್ರಹಗಳ ಮಾಲಿನ್ಯದಿಂದ ದೂರವಿರಿ, ಅಸತ್ಯ ಮಾತುಗಳಿಂದಲೂ ದೂರವಿರಿ. ಹುನಫಾ ಲಿಲ್ಲಾಹಿ ಗೈರ ಮುಶ್ರಿಕೀನ ಬಿಹ್ ವಮನ್ ಯುಶ್ರಿಕ್ ಬಿಲ್ಲಾಹಿ ಫಕಅನ್ನಮಾ ಖರ್ರ ಮಿನಸ್ ಸಮಾ فكأنما خر من السماء فتخطفه الطير أو تهوي به الريح في مكان سحيق. ಏಕನಿಷ್ಠರಾಗಿ ಅಲ್ಲಾಹನ ದಾಸರಾಗಿರಿ. ಅವನೊಂದಿಗೆ ಯಾರನ್ನೂ ಭಾಗಿದಾರನಾಗಿ ಮಾಡಬೇಡಿರಿ. ಅಲ್ಲಾಹನೊಂದಿಗೆ ಸಹಭಾಗಿತ್ವ ಎಸಗುವವನು ಆಕಾಶದಿಂದ ಕೆಳಗೆ ಬಿದ್ದಂತೆ, ಆಗ ಅವನನ್ನು ಒಂದೋ ಪಕ್ಷಿಗಳು ಕಿತ್ತುಕೊಂಡು ಹೋಗುವವು, ಅಥವಾ ಗಾಳಿಯು ಅವನನ್ನು ಒಯ್ದು ಅವನು ನುಚ್ಚುನೂರಾಗಿ ಬಿಡುವಂತಹ ಸ್ಥಳಕ್ಕೆ ಅಪ್ಪಳಿಸಿ ಬಿಡುವುದು. ذلك ومن يعظم شعائر الله فإنها من تقوى القلوب. ಇದಾಗಿದೆ ವಾಸ್ತವಿಕ ವಿಷಯ, ಇದನ್ನು ತಿಳಿದುಕೊಳ್ಳಿರಿ. ಮತ್ತು ಯಾರಾದರೂ ಅಲ್ಲಾಹನು ನಿಶ್ಚಯಿಸಿದ ಲಾಂಛನಗಳನ್ನು ಗೌರವಿಸಿದರೆ ಇದು ಹೃದಯಗಳ ಭಕ್ತಿಯಿಂದಾಗಿದೆ. ಲಕುಂ ಫೀಹಾ ಮನಾಫಿಉ ಇಲಾ ಅಜಲಿಂ ಮುಸಮ್ಮಾ ಥುಮ್ಮ ಮಹಿಲ್ಲುಹಾ ಇಲಲ್ ಬೈತಿಲ್ ಅತೀಕ್. ನಿಮಗೆ ಒಂದು ನಿಶ್ಚಿತ ಕಾಲದವರೆಗೆ ಬಲಿಮೃಗಗಳಿಂದ ಪ್ರಯೋಜನ ಪಡೆಯುವ ಹಕ್ಕಿದೆ, ಅನಂತರ ಅವುಗಳನ್ನು ಬಲಿದಾನ ಮಾಡುವ ಸ್ಥಾನವು ಅದೇ ಪುರಾತನ ಭವನದ ಸಮೀಪವಿದೆ. ವಲಿಕುಲ್ಲಿ ಉಮ್ಮತಿನ್ ಜಅಲ್ನಾ ಮನ್ಸಕನ್ ಲಿಯಜ್ಕುರು ಸ್ಮಲ್ಲಾಹಿ ಅಲಾ ಮಾ ರಜಕಹುಂ ಮಿನ್ ಬಹೀಮತಿಲ್ ಅನ್ಆಮ್ ಫಇಲಾಹುಕುಂ ಇಲಾಹುನ್ ವಾಹಿದುನ್ ಫಲಹು ಅಸ್ಲಿಮು ವಬಶ್ಶಿರಿಲ್ ಮುಖ್ಬಿತೀನ್. ನಾವು ಪ್ರತಿಯೊಂದು ಸಮುದಾಯಕ್ಕೆ ಬಲಿದಾನದ ಒಂದು ಕಾಯಿದೆಯನ್ನು ನಿಶ್ಚಯಿಸಿಕೊಟ್ಟಿದ್ದೇವೆ. ಇದು ಆ ಸಮುದಾಯದ ಜನರು ತಮಗೆ ಅಲ್ಲಾಹನು ದಯಪಾಲಿಸಿರುವ ಪ್ರಾಣಿಗಳ ಮೇಲೆ ಅಲ್ಲಾಹನ ನಾಮವನ್ನು ಉಚ್ಚರಿಸಲೆಂದು. ಈ ವಿವಿಧ ಕ್ರಮಗಳಲ್ಲಿರುವ ಉದ್ದೇಶವು ಒಂದೇ, ನಿಮ್ಮ ದೇವನಂತೂ ಏಕಮಾತ್ರ ದೇವನು, ಆದುದರಿಂದ ನೀವು ಅವನ ಆಜ್ಞಾಪಾಲಕರಾಗಿಯೇ ಇರಿ. ಪೈಗಂಬರರೆ, ವಿನಯಶೀಲರಿಗೆ ಶುಭವಾರ್ತೆ ನೀಡಿರಿ. ಅಲ್ಲದೀನ ಇಜಾ ಝಿಕ್ರಲ್ಲಾಹು ವಜಿಲತ್ ಕುಲೂಬುಹುಂ ವಸ್ಸಾಬಿರೀನ ಅಲಾ ಮಾ ಅಸಾಬಹುಂ ವಲ್ಮುಕೀಮಿಸ್ ಸಲಾತಿ ವಮಿಮ್ಮಾ ರಜಕ್ನಾಹುಂ ಯುನ್ಫಿಕೂನ್. ಅಲ್ಲಾಹನ ಪ್ರಸ್ತಾಪವನ್ನು ಕೇಳಿದೊಡನೆ ಅವರ ಹೃದಯಗಳು ಕಂಪಿಸತೊಡಗುತ್ತವೆ. ಅವರ ಮೇಲೆ ಯಾವ ಸಂಕಷ್ಟಗಳು ಬಂದರೂ ತಾಳ್ಮೆ ವಹಿಸುತ್ತಾರೆ, ನಮಾಜನ್ನು ಸಂಸ್ಥಾಪಿಸುತ್ತಾರೆ ಮತ್ತು ನಾವು ಅವರಿಗೆ ನೀಡಿದ ಜೀವನಾಧಾರದಿಂದ ವ್ಯಯಿಸುತ್ತಾರೆ. فَإِذَا وَجَبَتْ جُنُوبُهَا فَكُلُوا مِنْهَا وَأَطْعِمُوا الْقَانِعَ وَالْمُعْتَرَّ كَذَلِكَ سَخَّرْنَاهَا لَكُمْ لَعَلَّكُمْ تَشْكُرُونَ. ನಾವು ಬಲಿದಾನದ ಒಂಟೆಗಳನ್ನು ನಿಮಗಾಗಿ ಅಲ್ಲಾಹನ ಲಾಂಛನಗಳಾಗಿ ಮಾಡಿದ್ದೇವೆ, ನಿಮಗೆ ಅವುಗಳಲ್ಲಿ ಒಳಿತಿದೆ, ಆದುದರಿಂದ ಅವುಗಳನ್ನು ನಿಲ್ಲಿಸಿ ಅವುಗಳ ಮೇಲೆ ಅಲ್ಲಾಹನ ನಾಮವನ್ನು ಉಚ್ಚರಿಸಿರಿ. ಮತ್ತು ಬಲಿಯರ್ಪಿಸಿದ ಬಳಿಕ ಅವುಗಳ ಬೆನ್ನುಗಳು ನೆಲಕ್ಕೆ ತಾಗಿದ ಮೇಲೆ ಅವುಗಳಿಂದ ಸ್ವತಃ ತಿನ್ನಿರಿ. ಹಾಗೂ ಇದ್ದುದರಲ್ಲಿ ಸಂತೃಪ್ತಿ ಪಡುವವರಿಗೂ ಅಪೇಕ್ಷೆ ಪ್ರಕಟಿಸುವವರಿಗೂ ತಿನ್ನಿಸಿರಿ. ನೀವು ಕೃತಜ್ಞರಾಗಲಿಕ್ಕಾಗಿ ನಾವು ಈ ರೀತಿಯಲ್ಲಿ ನಿಮಗಾಗಿ ಆ ಪ್ರಾಣಿಗಳನ್ನು ನಿಯಂತ್ರಿಸಿಕೊಟ್ಟಿದ್ದೇವೆ. ಅವುಗಳ ಮಾಂಸವಾಗಲಿ ರಕ್ತವಾಗಲಿ ಅಲ್ಲಾಹನಿಗೆ ತಲುಪುವುದಿಲ್ಲ, ಆದರೆ ಅವನಿಗೆ ನಿಮ್ಮ ಧರ್ಮನಿಷ್ಠೆ ತಲುಪುತ್ತದೆ. ಅವನು ನಿಮಗೆ ಸನ್ಮಾರ್ಗವನ್ನು ದಯಪಾಲಿಸಿದ್ದಕ್ಕಾಗಿ ನೀವು ಅವನ ಮಹಾನತೆಯನ್ನು ಕೊಂಡಾಡಬೇಕೆಂದು ಅವನು ಅವುಗಳನ್ನು ನಿಮಗಾಗಿ ಹೀಗೆ ನಿಯಂತ್ರಿಸಿಕೊಟ್ಟಿರುತ್ತಾನೆ. ಮತ್ತು ಪೈಗಂಬರರೇ, ಸಜ್ಜನರಿಗೆ ಸುವಾರ್ತೆ ನೀಡಿರಿ. ಇನ್ನಲ್ಲಾಹ ಯುದಾಫಿಉ ಅನಿಲ್ಲದೀನ ಆಮನು ಇನ್ನಲ್ಲಾಹ ಲಾ ಯುಹಿಬ್ಬು ಕುಲ್ಲ ಖವ್ವಾನಿನ್ ಕಫೂರ್. ನಿಶ್ಚಯವಾಗಿಯೂ ಅಲ್ಲಾಹು ಸತ್ಯವಿಶ್ವಾಸಿಗಳ ಪರವಾಗಿ ರಕ್ಷಣೆ ಮಾಡುತ್ತಾನೆ. ಖಂಡಿತವಾಗಿಯೂ ಅಲ್ಲಾಹು ಯಾವುದೇ ವಿಶ್ವಾಸಘಾತುಕ ಕೃತಜ್ಞನನ್ನು ಮೆಚ್ಚುವುದಿಲ್ಲ. ಉದಿನ ಲಿಲ್ಲದೀನ ಯುಕಾತಲೂನ ಬಿಅನ್ನಹುಂ ಝುಲಿಮು ವಇನ್ನಲ್ಲಾಹ ಅಲಾ ನಸ್ರಿಹಿಂ ಲಖದೀರ್. ಯಾರ ವಿರುದ್ಧ ಯುದ್ಧ ನಡೆಸಲಾಗುತ್ತಿದೆಯೋ ಅವರಿಗೆ ಅನುಮತಿ ನೀಡಲಾಗಿದೆ, ಏಕೆಂದರೆ ಅವರು ಮರ್ದಿತರು ಮತ್ತು ನಿಶ್ಚಯವಾಗಿಯೂ ಅಲ್ಲಾಹನು ಅವರಿಗೆ ಸಹಾಯ ಮಾಡಲು ಸಮರ್ಥನು. الذين اخرجوا من ديارهم بغير حق الا ان يقولوا ربنا الله ولولا دفع الله الناس بعضهم ببعض لهدمت صوامع وبيع وصلوات ومساجد يذكر فيها اسم الله كثيرا ولينصرن الله من ينصره إن الله لقوي عزيز. ಇವರು ನಮ್ಮ ಪ್ರಭು ಅಲ್ಲಾಹು ಎಂದಿಷ್ಟೇ ಹೇಳಿದ ತಪ್ಪಿಗಾಗಿ ತಮ್ಮ ಮನೆಗಳಿಂದ ಅನ್ಯಾಯವಾಗಿ ಹೊರಹಾಕಲ್ಪಟ್ಟವರು. ಅಲ್ಲಾಹು ಜನರಲ್ಲಿ ಕೆಲವರನ್ನು ಬೇರೆ ಕೆಲವರ ಮೂಲಕ ನೀಗಿಸದಿರುತ್ತಿದ್ದರೆ ಅಲ್ಲಾಹನ ನಾಮವನ್ನು ಅತಿ ಹೆಚ್ಚಾಗಿ ಸ್ಮರಿಸಲಾಗುತ್ತಿರುವ ಆಶ್ರಮಗಳು, ಇಗರ್ಜಿಗಳು, ಯಹೂದಿಯರ ಆರಾಧನಾಲಯಗಳು, ಮಸೀದಿಗಳು ಧ್ವಂಸಗೊಳಿಸಲ್ಪಡುತ್ತಿದ್ದುವು. ಯಾರು ಅಲ್ಲಾಹನಿಗೆ ಸಹಾಯ ಮಾಡುವರೋ ಅವರಿಗೆ ಅವನು ಖಂಡಿತ ಸಹಾಯ ಮಾಡುವನು. ಅಲ್ಲಾಹು ಮಹಾಶಕ್ತಿವಂತನೂ ಪ್ರಬಲನೂ ಆಗಿರುತ್ತಾನೆ. الذين إن مكناهم في الأرض أقاموا الصلاة وآتوا الزكاة أقاموا الصلاة وآتوا الزكاة وأمروا بالمعروف ونهوا عن المنكر ولله عاقبة الأمور. ಇವರು ಎಂತಹವರೆಂದರೆ, ನಾವು ಇವರಿಗೆ ಭೂಮಿಯಲ್ಲಿ ಅಧಿಕಾರ ಪ್ರದಾನ ಮಾಡಿದರೆ ಇವರು ನಮಾಜ್ ಸಂಸ್ಥಾಪಿಸುವರು, ಜಕಾತು ಕೊಡುವರು, ಒಳಿತಿನ ಆಜ್ಞೆ ಕೊಡುವರು ಮತ್ತು ಕೆಡುಕಿನಿಂದ ತಡೆಯುವರು, ಮತ್ತು ಸಕಲ ವ್ಯವಹಾರಗಳ ಅಂತಿಮ ಪರಿಣಾಮವು ಅಲ್ಲಾಹನ ಕೈಯಲ್ಲಿದೆ. ಪೈಗಂಬರರೇ, ಸತ್ಯ ನಿಷೇಧಿಗಳು ನಿಮ್ಮನ್ನು ಸುಳ್ಳಾಗಿಸುತ್ತಿದ್ದರೆ ಅವರಿಗಿಂತ ಮುಂಚೆ ನೂಹರ ಜನಾಂಗ, ಆದ್, ಸಮೂದ್, ಇಬ್ರಾಹಿಮರ ಜನಾಂಗ, ಲೂತರ ಜನಾಂಗ, ವಅಸ್ಹಾಬು ಮದ್ಯನ್ ವಕುದ್ದಿಬ ಮೂಸಾ ಫಅಮ್ಲೈತು ಲಿಲ್ ಕಾಫಿರಿನ ಥುಮ್ಮ ಅಖದ್ತುಹುಮ್ ಫಕೈಫ ಕಾನ ನಕೀರ್. ಮತ್ತು ಮದ್ಯನ್ನವರು ಸಹ ಸುಳ್ಳಾಗಿಸಿದ್ದಾರೆ ಮತ್ತು ಮೂಸಾ ಸಹ ಸುಳ್ಳಾಗಿಸಲ್ಪಟ್ಟಿದ್ದಾರೆ. ನಾನು ಈ ಎಲ್ಲ ಸತ್ಯ ನಿಷೇಧಿಗಳಿಗೆ ಮೊದಲು ಕಾಲಾವಕಾಶ ನೀಡಿದೆನು, ಅನಂತರ ಹಿಡಿದು ಬಿಟ್ಟೆನು. ನನ್ನ ಶಿಕ್ಷೆ ಹೇಗಿತ್ತೆಂಬುದನ್ನು ನೋಡಿಕೊಳ್ಳಿರಿ. ಎಷ್ಟೋ ಅಪರಾಧಿ ನಾಡುಗಳನ್ನು ನಾವು ನಾಶಗೊಳಿಸಿದೆವು, ಇಂದು ಅವುಗಳು ಬುಡಮೇಲಾಗಿ ಬಿದ್ದಿವೆ. ಎಷ್ಟೋ ಬಾವಿಗಳು ಪಾಳು ಬಿದ್ದಿವೆ, ಎಷ್ಟೋ ಅರಮನೆಗಳು ಭಗ್ನಾವಶೇಷಗಳಾಗಿ ಹೋಗಿವೆ. ಅಫಲಂ ಯಸೀರು ಫಿಲ್ ಅರ್ಧಿ ಫತಕೂನ ಲಹುಂ ಕುಲೂಬು ಯಾಕಿಲೂನ ಬಿಹಾ ಅವ್ ಆದಾನು ಯಸ್ಮಾಉನ ಬಿಹಾ ಫಇನ್ನಹಾ ಲಾ ತಅ್ಮಲ್ ಅಬ್ಸಾರ್ ವಲಾಕಿನ್ ತಅ್ಮಲ್ ಕುಲೂಬು ಅಲ್ಲತಿ ಫಿಸ್ ಸುದೂರ್. ಇವರ ಹೃದಯಗಳು ಗ್ರಹಿಸುವಂತಾಗಲು ಅಥವಾ ಇವರ ಕಿವಿಗಳು ಆಲಿಸುವಂತಾಗಲು ಇವರು ಭೂಮಿಯಲ್ಲಿ ಸಂಚರಿಸಲಿಲ್ಲವೇ? ವಾಸ್ತವದಲ್ಲಿ ಕಣ್ಣುಗಳು ಕುರುಡಾಗುವುದಿಲ್ಲ, ಆದರೆ ಎದೆಗಳೊಳಗಿರುವ ಹೃದಯಗಳು ಕುರುಡಾಗಿ ಬಿಡುತ್ತವೆ. وَإِنَّ يَوْمًا عِندَ رَبِّكَ كَأَلْفِ سَنَةٍ مِّمَّا تَعُدُّونَ. ಇವರು ಯಾತನೆಗಾಗಿ ತವಕಪಡುತ್ತಾರೆ. ಅಲ್ಲಾಹು ಎಂದೆಂದಿಗೂ ತನ್ನ ವಾಗ್ದಾನವನ್ನು ಉಲ್ಲಂಘಿಸಲಾರ. ಆದರೆ ನಿನ್ನ ಪ್ರಭುವಿನ ಬಳಿಯ ಒಂದು ದಿವಸವು ನಿಮ್ಮ ಗಣನೆಯ ಸಾವಿರ ವರ್ಷಗಳಿಗೆ ಸಮಾನವಾಗಿದೆ. قَرْيَةٍ أَمْلَيْتُ لَهَا وَهِيَ ظَالِمَةٌ ثم اخذتها والي المصير. ಅಕ್ರಮಿಗಳಾಗಿದ್ದ ಅವೆಷ್ಟೋ ನಾಡುಗಳಿದ್ದು ನಾನು ಅವುಗಳಿಗೆ ಮೊದಲು ಕಾಲಾವಕಾಶ ನೀಡಿದೆನು, ಅನಂತರ ಹಿಡಿದು ಬಿಟ್ಟೆನು, ಮತ್ತು ಎಲ್ಲರೂ ಮರಳಿ ಬರಬೇಕಾದುದು ನನ್ನ ಕಡೆಗೆ ಆಗಿದೆ. ಕುಲ್ ಯಾ ಅಯ್ಯುಹನ್ ನಾಸ್ ಇನ್ನಮಾ ಅನ ಲಕುಂ ನಜೀರುಂ ಮುಬೀನ್. ಪೈಗಂಬರರೇ ಹೇಳಿರಿ, ಜನರೇ, ನಾನಂತೂ ನಿಮಗೆ ಆಪತ್ಕಾಲ ಬರುವುದಕ್ಕೆ ಮುಂಚೆ ಸುಸ್ಪಷ್ಟ ಎಚ್ಚರಿಕೆ ಕೊಡುವ ಓರ್ವ ವ್ಯಕ್ತಿ ಮಾತ್ರವಾಗಿರುತ್ತೇನೆ. الذين آمنوا وعملوا الصالحات لهم مغفرة ورزق كريم. ಇನ್ನು ಸತ್ಯವಿಶ್ವಾಸವಿಧಿಸುವವರಿಗೆ ಮತ್ತು ಸತ್ಕರ್ಮವೆಸಗುವವರಿಗೆ ಕ್ಷಮೆಯೂ ಗೌರವಪೂರ್ಣ ಜೀವನಾಧಾರವೂ ಇವೆ. والذين سعوا في آياتنا معاجزين أولئك أصحاب الجحيم. ಮತ್ತು ನಮ್ಮ ವಚನಗಳನ್ನು ಕೀಳಾಗಿಸಲು ಪ್ರಯತ್ನಿಸುವವರು ನರಕಾಗ್ನಿಯವರಾಗಿದ್ದಾರೆ. وما أرسلنا من قبلك من رسول ولا نبي إلا إذا تمنى ألقى الشيطان في أمنيته فينسخ الله ما يلقي الشيطان ثم يحكم الله آياته والله عليم حكيم. پیغمبررے, ನಾವು ನಿಮಗಿಂತ ಮುಂಚೆ ಯಾವ ಸಂದೇಶವಾಹಕ ಅಥವಾ ಪ್ರವಾದಿಯವರನ್ನು ಕಳುಹಿಸಿದ್ದೆವೋ ಅವರು ಇಚ್ಛಿಸಿದಾಗ ಅವರ ಸದಿಚ್ಛೆಯಲ್ಲಿ ಶೈತಾನನು ತಡೆಯನ್ನು ಉಂಟುಮಾಡದೆ ಇರಲಿಲ್ಲ. ಈಗ ಶೈತಾನನು ಉಂಟುಮಾಡುವ ಪ್ರತಿಯೊಂದು ತಡೆಯನ್ನು ಅಲ್ಲಾಹನು ಅಳಿಸಿಬಿಡುತ್ತಾನೆ ಮತ್ತು ತನ್ನ ವಚನಗಳನ್ನು ಸುದೃಢಗೊಳಿಸಿ ಬಿಡುತ್ತಾನೆ. ಅಲ್ಲಾಹು ಸರ್ವಜ್ಞನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ. ಲಿಯಜ್ಅಲ ಮಾ ಯುಲ್ಕಿ ಶೈತಾನು ಫಿತ್ನತನ್ ಲಿಲ್ಲದೀನ ಫೀ ಕುಲೂಬಿಹಿಂ ಮರದು ವಲ್ ಖಾಸಿಯತಿ ಕುಲೂಬುಹುಂ ವಇನ್ನ ಅಲ್-ಝಾಲಿಮೀನ ಲಫೀ ಶಿಕಾಕಿನ್ ಬಯೀದ್. ಹೃದಯಗಳಿಗೆ ಕಾಪಟ್ಯದ ರೋಗ ತಗಲಿದವರಿಗೆ ಹಾಗೂ ಕಲುಷಿತ ಹೃದಯದವರಿಗೆ ಶೈತಾನನು ಉಂಟುಮಾಡಿದ ಕೇಡನ್ನು ಪರೀಕ್ಷಾ ಸಾಧನವನ್ನಾಗಿ ಮಾಡಲಿಕ್ಕಾಗಿ ಅಲ್ಲಾಹು ಹೀಗೆ ಮಾಡಲು ಬಿಡುತ್ತಾನೆ. ವಾಸ್ತವದಲ್ಲಿ ಈ ಅಕ್ರಮಿಗಳು ದ್ವೇಷದಲ್ಲಿ ಬಹುದೂರ ಹೋಗಿಬಿಟ್ಟಿದ್ದಾರೆ. وَإِنَّ اللَّهَ لَهَادِ الَّذِينَ آمَنُوا إِلَى صِرَاطٍ مُسْتَقِيمٍ. ಇದು ನಿನ್ನ ಪ್ರಭುವಿನ ಕಡೆಯಿಂದ ಬಂದಿರುವ ಸತ್ಯವೆಂದು ಜ್ಞಾನ ಸಂಪತ್ತು ಹೊಂದಿದವರು ಅರಿತುಕೊಳ್ಳುವಂತಾಗಲು, ಅವರು ಇದರ ಮೇಲೆ ವಿಶ್ವಾಸವಿರಿಸುವಂತಾಗಲು ಮತ್ತು ಅವರ ಹೃದಯಗಳು ಇದರ ಮುಂದೆ ಬಾಗುವಂತಾಗಲು ಅಲ್ಲಾಹನು ಹೀಗಾಗಲು ಬಿಡುತ್ತಾನೆ. ನಿಶ್ಚಯವಾಗಿಯೂ ಅಲ್ಲಾಹನು ವಿಶ್ವಾಸವಿರಿಸುವವರಿಗೆ ಸದಾ ಸನ್ಮಾರ್ಗವನ್ನು ತೋರಿಸುತ್ತಾನೆ. ಸತ್ಯ ನಿಷೇಧಿಗಳ ಮೇಲೆ ಪುನರುತ್ಥಾನದ ಗಳಿಗೆ ಹಠಾತ್ತನೆ ಬರುವವರೆಗೂ ಇಲ್ಲವೇ ಒಂದು ಅಶುಭ ದಿನದ ಯಾತನೆ ಅವರ ಮೇಲೆ ಎರಗುವವರೆಗೂ ಅವರು ಇದರ ಬಗ್ಗೆ ಸಂದೇಹದಲ್ಲೇ ಬಿದ್ದುಕೊಂಡಿರುವರು. ಅಲ್ ಮುಲ್ಕು ಯೌಮಇದಿನ್ ಲಿಲ್ಲಾಹಿ ಯಹ್ಕುಮು ಬೈನಹುಂ ಫಲ್ಲದೀನ ಆಮನು ವಅಮಿಲುಸ್ಸಾಲಿಹಾತಿ ಫೀ ಜನ್ನಾತಿನ್ ನಯೀಮ್. ಅಂದು ಪ್ರಭುತ್ವ ಅಲ್ಲಾಹನದ್ದಾಗಿರುವುದು ಮತ್ತು ಅವನು ಇವರ ನಡುವೆ ತೀರ್ಮಾನ ಮಾಡಿಬಿಡುವನು. ಸತ್ಯವಿಶ್ವಾಸವಿರಿಸುವವರು, ಸತ್ಕರ್ಮ ಬೆಸಗುವವರು ಸರ್ವ ಸಂಪದ್ಭರಿತ ಸ್ವರ್ಗೋದ್ಯಾನಗಳಿಗೆ ಹೋಗುವರು. ವಲ್ಲದೀನ ಕಫರು ವಕದ್ದಬು ಬಿಆಯಾತಿನಾ ಫಔಲಾಯಿಕ ಲಹುಂ ಅಜಾಬುಂ ಮುಹೀನ್. ಸತ್ಯವನ್ನು ನಿಷೇಧಿಸಿದವರಿಗೂ ನಮ್ಮ ವಚನಗಳನ್ನು ಸುಳ್ಳಾಗಿಸಿದವರಿಗೂ ಅಪಮಾನಕರ ಯಾತನೆ ಸಿಗುವುದು. ವಲ್ಲದೀನ ಹಜರು ಫೀ ಸಬೀಲಿಲ್ಲಾಹಿ ಥುಮ್ಮ ಕುತಿಲು ಔ ಮಾತು ಲಯರ್ಜುಕನ್ನಹುಮುಲ್ಲಾಹು ರಿಜ್ಕನ್ ಹಸನ ವಇನ್ನಲ್ಲಾಹ ಲಹುವ ಖೈರುರ್ ರಾಜಿಕೀನ್. ಅಲ್ಲಾಹನ ಮಾರ್ಗದಲ್ಲಿ ವಲಸೆ ಹೋದವರು, ತರುವಾಯ ವಧಿಸಲ್ಪಟ್ಟವರು ಅಥವಾ ಮೃತರಾದವರು, ಇವರಿಗೆ ಅಲ್ಲಾಹನು ಶ್ರೇಷ್ಠ ಜೀವನಾಧಾರವನ್ನು ದಯಪಾಲಿಸುವನು. ನಿಶ್ಚಯವಾಗಿಯೂ ಅಲ್ಲಾಹನೇ ಅತ್ಯುತ್ತಮ ಜೀವನಾಧಾರ ದಯಪಾಲಿಸುವವನಾಗಿದ್ದಾನೆ. ಅವರು ಪರಮ ಸಂತುಷ್ಟರಾಗುವಂತಹ ಸ್ಥಾನಕ್ಕೆ ಅವನು ಅವರನ್ನು ತಲುಪಿಸಿ ಬಿಡುವನು. ನಿಶ್ಚಯವಾಗಿಯೂ ಅಲ್ಲಾಹು ಸರ್ವಜ್ಞನೂ ಸಹನಶೀಲನೂ ಆಗಿರುತ್ತಾನೆ. ذلك ومن عاقب بمثل ما عوقب به ثم بغي عليه لينصرنه الله ان الله لعفو غفور. ಇದು ಅವರ ಅಂತಿಮ ಪರಿಣಾಮವಾಯಿತು. ಒಬ್ಬನು ತನಗೆ ಮಾಡಿದಷ್ಟು ಮಾತ್ರ ಮಾಡಿ ಸೇಡು ತೀರಿಸಿದರೆ ಮತ್ತು ಅವನ ಮೇಲೆ ಅತಿರೇಕವೂ ನಡೆದಿದ್ದರೆ ಅಲ್ಲಾಹು ಖಂಡಿತವಾಗಿಯೂ ಅವನಿಗೆ ಸಹಾಯ ಮಾಡುವನು. ಅಲ್ಲಾಹನು ಮನ್ನಿಸುವವನು, ಕ್ಷಮಾಶೀಲನೂ ಆಗಿರುತ್ತಾನೆ. ذلك بأن الله يولج الليل في النهار ويولج النهار في الليل وأن الله سميع بصير. ಇದೇಕೆಂದರೆ ಇರುಳಿನಿಂದ ಹಗಲನ್ನು, ಹಗಲಿನಿಂದ ಇರುಳನ್ನು ಹೊರತರುವವನು ಅಲ್ಲಾಹನೇ ಆಗಿರುತ್ತಾನೆ. ಅವನು ಸರ್ವಶ್ರುತನೂ ಸರ್ವ ವೀಕ್ಷಕನೂ ಆಗಿರುತ್ತಾನೆ. ذلك بأن الله هو الحق وأن ما يدعون من دونه هو الباطل وأن الله هو العلي الكبير. ಇದೇಕೆಂದರೆ ಅಲ್ಲಾಹನೇ ಪರಮಸತ್ಯ, ಅಲ್ಲಾಹನನ್ನು ಬಿಟ್ಟು ಇವರು ಪ್ರಾರ್ಥಿಸುತ್ತಿರುವಂತಹಗಳೆಲ್ಲವೂ ಮಿಥ್ಯ. ಅಲ್ಲಾಹನೇ ಸರ್ವೋನ್ನತನೂ ಮಹಾನನೂ ಆಗಿರುತ್ತಾನೆ. ಅಲಂ ತರ ಅನ್ನಲ್ಲಾಹ ಅನ್ಸಲ ಮಿನಸ್ ಸಮಾಇ ಮಾಅನ್ ಫತುಸ್ಬಿಹುಲ್ ಅರ್ಧು ಮುಖ್ದರ್ರಹ್ ಇನ್ನಲ್ಲಾಹ ಲತೀಫುನ್ ಖಬೀರ್. ಅಲ್ಲಾಹು ಆಕಾಶದಿಂದ ನೀರು ಸುರಿಸುವುದನ್ನು, ಅದರಿಂದಾಗಿ ಭೂಮಿಯು ಸಸ್ಯಶ್ಯಾಮಲವಾಗುವುದನ್ನು ನೀವು ನೋಡುತ್ತಿಲ್ಲವೇ? ವಾಸ್ತವದಲ್ಲಿ ಅವನು ಸೂಕ್ಷ್ಮಜ್ಞನೂ ವಿವರಪೂರ್ಣನೂ ಆಗಿರುತ್ತಾನೆ. ಲಹು ಮಾ ಫಿಸ್ ಸಮಾವಾತಿ ವಮಾ ಫಿಲ್ ಅರ್ ವಇನ್ನಲ್ಲಾಹ ಲಹುವಲ್ ಗನಿಯುಲ್ ಹಮೀದ್. ಆಕಾಶಗಳಲ್ಲಿರುವುದು ಭೂಮಿಯಲ್ಲಿರುವುದು ಆತನದೇ, ನಿಶ್ಚಯವಾಗಿಯೂ ಅವನು ನಿರಪೇಕ್ಷನೂ ಪ್ರಶಂಸಾರ್ಹನೂ ಆಗಿರುತ್ತಾನೆ. ಅಲಂ ತರ ಅನ್ನಲ್ಲಾಹ ಸಖರ ಲಕುಂ ಮಾ ಫಿಲ್ ಅರ್ದ್ ವಲ್ಫುಲ್ಕ ತಜ್ರಿ ಫಿಲ್ ಬಹ್ರಿ ಬಿ ಅಮ್ರಿಹಿ ವಯುಮ್ಸಿಕು ಸಮಾ ಅನ್ ತಕಅ ಅಲಲ್ ಅರ್ದ್ وَيُمْسِكُ السَّمَاءَ أَن تَقَعَ عَلَى الْأَرْضِ إِلَّا بِإِذْنِهِ إِنَّ اللَّهَ بِالنَّاسِ لَرَءُوفٌ رَّحِيمٌ. ಅವನು ಭೂಮಿಯಲ್ಲಿರುವುದೆಲ್ಲವನ್ನು ನಿಮಗೆ ಅಧೀನಗೊಳಿಸಿರುವುದನ್ನು, ನಾವೆಯೂ ಅವನ ಅಪ್ಪಣೆಯಂತೆ ಸಮುದ್ರದಲ್ಲಿ ಚಲಿಸುವಂತೆ ಅವನೇ ಅದನ್ನು ನಿಯಮಬದ್ಧಗೊಳಿಸಿರುವುದನ್ನು, ಅವನ ಅಪ್ಪಣೆಯಿಲ್ಲದೆ ಆಕಾಶವು ಭೂಮಿಯ ಮೇಲೆ ಬೀಳದಂತೆ ಅವನೇ ಅದನ್ನು ಈ ರೀತಿ ಆಧರಿಸಿರುವುದನ್ನು ನೀವು ಕಾಣುತ್ತಿಲ್ಲವೇ? ವಾಸ್ತವದಲ್ಲಿ ಅಲ್ಲಾಹು ಜನರ ಬಗ್ಗೆ ಮಹಾವತ್ಸಲನೂ ಅತ್ಯಂತ ಕರುಣಾನಿಧಿಯೂ ಆಗಿರುತ್ತಾನೆ. ಅವನೇ ನಿಮಗೆ ಜೀವನ ಪ್ರದಾನ ಮಾಡಿದವನು, ಅವನೇ ನಿಮಗೆ ಮರಣ ಕೊಡುತ್ತಾನೆ, ಮತ್ತು ಅವನೇ ನಿಮ್ಮನ್ನು ಪುನಃ ಜೀವಂತಗೊಳಿಸುವನು. ವಾಸ್ತವದಲ್ಲಿ ಮಾನವನು ಮಹಾಸತ್ಯ ನಿಷೇಧಿಯಾಗಿರುವನು. ಲಿಕುಲ್ಲಿ ಉಮ್ಮತಿ ಜಅಲ್ನಾ ಮನ್ಸಕನ್ ಹುಮ್ ನಾಸಿಕೂ ಫಲಾ ಯುನಾಜಿಉನ್ನಕ ಫಿಲ್ ಅಮ್ರಿ ವದ್ಉ ಇಲಾ ರಬ್ಬಿಕ ಇನ್ನಕ ಲಅಲಾ ಹುದಂ ಮುಸ್ತಕೀಂ. ಪ್ರತಿಯೊಂದು ಸಮುದಾಯಕ್ಕೂ ನಾವು ಒಂದು ಉಪಾಸನಾ ಕ್ರಮವನ್ನು ನಿಶ್ಚಯಿಸಿದ್ದೇವೆ, ಅದನ್ನು ಅದು ಅನುಸರಿಸುತ್ತದೆ. ಆದುದರಿಂದ ಪೈಗಂಬರರೇ, ಅವರು ಈ ವಿಷಯದಲ್ಲಿ ನಿಮ್ಮೊಡನೆ ಜಗಳಾಡದಿರಲಿ. ನೀವು ನಿಮ್ಮ ಪ್ರಭುವಿನ ಕಡೆಗೆ ಕರೆ ನೀಡಿರಿ, ನಿಶ್ಚಯವಾಗಿಯೂ ನೀವು ನೇರ ಮಾರ್ಗದಲ್ಲಿದ್ದೀರಿ. ಇನ್ನು ಅವರು ನಿಮ್ಮೊಡನೆ ಜಗಳಾಡಿದರೆ, ನೀವು ಮಾಡುತ್ತಿರುವುದೆಲ್ಲವೂ ಅಲ್ಲಾಹನಿಗೆ ಚೆನ್ನಾಗಿ ಗೊತ್ತಿದೆ. ಅಲ್ಲಾಹು ಯಹ್ಕುಮು ಬೈನಕುಮ್ ಯೌಮಲ್ ಕಿಯಾಮತಿ ಫೀಮಾ ಕುಂತುಮ್ ಫೀಹಿ ತಖ್ತಲಿಫೂನ್. ನೀವು ಭಿನ್ನಾಭಿಪ್ರಾಯ ತಾಳಿಕೊಂಡಿದ್ದ ಸಕಲ ವಿಷಯಗಳ ಬಗ್ಗೆ ಅಲ್ಲಾಹು ಪುನರುತ್ಥಾನದ ದಿನ ನಿಮ್ಮ ನಡುವೆ ತೀರ್ಮಾನ ಮಾಡಿಬಿಡುವನು ಎಂದು ಹೇಳಿಬಿಡಿರಿ. ಅಲಂ ತಅಲಂ ಅನ್ನಲ್ಲಾಹ ಯಅಲಮು ಮಾ ಫಿಸ್ ಸಮಾಇ ವಲ್ ಅರ್ದ್ ಇನ್ನ ಧಾಲಿಕ ಫೀ ಕಿತಾಬ್ ಇನ್ನ ಧಾಲಿಕ ಅಲಲ್ಲಾಹಿ ಯಸೀರ್. ಆಕಾಶಗಳ ಮತ್ತು ಭೂಮಿಯ ಪ್ರತಿಯೊಂದು ವಿಷಯವು ಅಲ್ಲಾಹನ ತಿಳುವಳಿಕೆಯಲ್ಲಿರುವುದು ನಿಮಗೆ ತಿಳಿಯದೆ ಎಲ್ಲವೂ ಒಂದು ಗ್ರಂಥದಲ್ಲಿ ಉಲ್ಲೇಖಿತವಿದೆ. ಅಲ್ಲಾಹನಿಗೆ ಇದೇನು ಕಷ್ಟ ಸಾಧ್ಯವಲ್ಲ. ವಯಅಬುದೂನ ಮಿನ್ ದೂನಿಲ್ಲಾಹಿ ಮಾ ಲಂ ಯುನಜ್ಜಿಲ್ ಬಿಹಿ ಸುಲ್ತಾನ ವಮಾ ಲೈಸ ಲಹುಂ ಬಿಹಿ ಇಲ್ಮ್ ವಮಾ ಲಿಲ್ಜಾಲಿಮೀನ ಮಿನ್ ನಸೀರ್. ಇವರು ಅಲ್ಲಾಹನನ್ನು ಬಿಟ್ಟು ಅವನು ಯಾವುದೇ ಆಧಾರವನ್ನಿಲಿಸಿರದ ಹಾಗೂ ಸ್ವತಃ ಅವರಿಗೆ ತಿಳಿಯದಂತಹ ವಸ್ತುಗಳ ದಾಸ್ಯ ಆರಾಧನೆ ಮಾಡುತ್ತಾರೆ, ಈ ಅಕ್ರಮಿಗಳಿಗೆ ಯಾರೂ ಸಹಾಯಕರಿಲ್ಲ. ವಇದಾ ತುತ್ಲಾ ಅಲೈಹಿಂ ಆಯಾತುನಾ ಬಯ್ಯಿನಾತಿನ್ ತಅರಿಫು ಫೀ ವುಜೂಹಿಲ್ ಲದೀನ ಕಫರುಲ್ ಮುನ್ಕರ್ ಯಕಾದೂನ ಯಸ್ತೂನ ಬಿಲ್ ಲದೀನ ಯತ್ಲೂನ ಅಲೈಹಿಂ ಆಯಾತಿನಾ قُلْ أَفَأُنَبِّئُكُمْ بِشَرٍّ مِّن ذَلِكُمْ أَنَّارُ وَعَدَهَا اللَّهُ الَّذِينَ كَفَرُوا وَبِئْسَ الْمَصِيرُ. ಮತ್ತು ಇವರಿಗೆ ನಮ್ಮ ಸುಸ್ಪಷ್ಟ ವಚನಗಳನ್ನು ಪಠಿಸಿ ಹೇಳಿದಾಗ ಸತ್ಯ ನಿಷೇಧಿಗಳ ಮುಖಗಳು ವಿಕಾರಗೊಳ್ಳುವುದನ್ನು ನೀವು ನೋಡುತ್ತೀರಿ. ಇವರಿಗೆ ನಮ್ಮ ವಚನಗಳನ್ನು ಓದಿ ಹೇಳುವವರ ಮೇಲೆ ಇವರು ಈಗಲೇ ಮುಗಿಬೀಳುವರು ಎಂಬಂತೆ ಭಾಸವಾಗುತ್ತದೆ. ಇವರೊಡನೆ ಹೇಳಿರಿ, ಇದಕ್ಕಿಂತಲೂ ಕೆಟ್ಟದ್ದೇನೆಂಬುದನ್ನು ನಾನು ನಿಮಗೆ ತಿಳಿಸಲೇ? ಅಗ್ನಿ. ಸತ್ಯ ನಿಷೇಧಿಗಳಿಗೆ ಅಲ್ಲಾಹನು ಅದನ್ನೇ ವಾಗ್ದಾನ ಮಾಡಿದ್ದಾನೆ, ಮತ್ತು ಅದು ಅತ್ಯಂತ ನಿಕೃಷ್ಟ ಸ್ಥಾನವಾಗಿದೆ. إن الذين تدعون من دون الله لن يخلقوا ذبابا ولو اجتمعوا له وإن يسلبهم الذباب شيئا لا يستنقذوه منه ضعف الطالب والمطلوب. ಜನರೆ, ಒಂದು ಉದಾಹರಣೆ ಕೊಡಲಾಗುತ್ತಿದೆ, ಗಮನವಿಟ್ಟು ಕೇಳಿರಿ. ನೀವು ಅಲ್ಲಾಹನನ್ನು ಬಿಟ್ಟು ಯಾವ ಆರಾಧ್ಯರನ್ನು ಪ್ರಾರ್ಥಿಸುತ್ತೀರೋ ಅವರೆಲ್ಲರೂ ಒಟ್ಟಾಗಿ ಒಂದು ನೊಣವನ್ನೂ ಸೃಷ್ಟಿಸಲಾರರು. ಮಾತ್ರವಲ್ಲ, ನೊಣವು ಅವರಿಂದೇನನ್ನಾದರೂ ಕಸಿದುಕೊಂಡೊಯ್ದರೆ ಅವರಿಗೆ ಅದನ್ನು ಬಿಡಿಸಿಕೊಳ್ಳಲಿಕ್ಕೂ ಸಾಧ್ಯವಾಗದು. ಸಹಾಯಾರ್ಥಿಗಳೂ ದುರ್ಬಲರು, ಯಾರಿಂದ ಸಹಾಯ ಬೇಡಲಾಗುತ್ತದೋ ಅವರೂ ದುರ್ಬಲರು. ಇವರು ಅಲ್ಲಾಹನ ಮಹತ್ವವನ್ನು ಹೇಗೆ ಅರಿಯಬೇಕಿತ್ತೋ ಹಾಗೆ ಅರಿತುಕೊಳ್ಳಲೇ ಇಲ್ಲ. ವಾಸ್ತವದಲ್ಲಿ ಶಕ್ತಿಪೂರ್ಣನೂ ಮಹಾಪ್ರತಾಪಿಯೂ ಅಲ್ಲಾಹನೇ ಆಗಿರುತ್ತಾನೆ. ಅಲ್ಲಾಹು ಯಸ್ತಫಿ ಮಿನಲ್ ಮಲಾಯಿಕತಿ ರುಸುಲಾ ವ ಮಿನನ್ ನಾಸ್ ಇನ್ನಲ್ಲಾಹ ಸಮೀಉನ್ ಬಸೀರ್. ಅಲ್ಲಾಹು ತನ್ನ ಆದೇಶಗಳನ್ನು ರವಾನಿಸಲಿಕ್ಕಾಗಿ ದೇವಚರರಿಂದಲೂ ಮನುಷ್ಯರಿಂದಲೂ ಸಂದೇಶವಾಹಕರನ್ನು ಆಯ್ದುಕೊಳ್ಳುತ್ತಾನೆ. ಅವನು ಸರ್ವಶ್ರುತನೂ ಸರ್ವ ವೀಕ್ಷಕನೂ ಆಗಿರುತ್ತಾನೆ. ಯಅಲಮು ಮಾ ಬೈನ ಐದಿಹಿಂ ವಮಾ ಖಲ್ಫಹುಂ ವಇಲಲ್ಲಾಹಿ ತುರ್ಜಉಲ್ ಉಮೂರ್. ಅವನು ಜನರ ಮುಂದೆ ಮತ್ತು ಮರೆಯಲ್ಲಿ ಇರುವ ಎಲ್ಲವನ್ನು ಬಲ್ಲವನಾಗಿರುತ್ತಾನೆ. ಸಕಲ ವ್ಯವಹಾರಗಳು ಅವನ ಕಡೆಗೆ ಮರಳುತ್ತವೆ. ಯಾ ಅಯ್ಯುಹಲ್ಲದೀನ ಆಮನು ರುಕ್ಅಉ ವಸ್ಜುದು ವಅಬುದು ರಬ್ಬಕುಂ ವಫಅಲುಲ್ ಖೈರ ಲಅಲ್ಲಕುಂ ತುಫ್ಲಿಹೂನ್. ಸತ್ಯವಿಶ್ವಾಸಿಗಳೇ, ಬಾಗಿರಿ ಮತ್ತು ಸಾಷ್ಟಾಂಗವೆರಗಿರಿ, ಮತ್ತು ನಿಮ್ಮ ಪ್ರಭುವಿನ ದಾಸ್ಯ ಆರಾಧನೆ ಮಾಡಿರಿ, ಸತ್ಕರ್ಮಗಳನ್ನೆಸಗಿರಿ, ಇದರಿಂದಲೇ ನಿಮಗೆ ಯಶಸ್ಸು ಸಿಗುವುದೆಂದು ನಿರೀಕ್ಷಿಸಬಹುದು. ವಜಾಹಿದು ಫಿಲ್ಲಾಹಿ ಹಕ್ಕ ಜಿಹಾದಿಹ್ ಹುವ ಜ್ತಬಾಕುಂ ವಮಾ ಜಅಲ ಅಲೈಕುಂ ಫಿದ್ದೀನ್ ಮಿನ್ ಹರಜ್ ಮಿಲ್ಲತ ಅಬೀಕುಂ ಇಬ್ರಾಹಿಂ ಹುವ ಸಮ್ಮಾಕುಮುಲ್ ಮುಸ್ಲಿಮೀನ ಮಿನ್ ಕಬ್ಲು ವಫಿ ಹಾದ ಲಿಯಕೂನ ಅರ್ರಸೂಲು ಶಹೀದನ್ ಅಲೈಕುಂ ವತಕೂನು ಶುಹದಾ ಅಲನ್ ನಾಸ್ فَأَقِيمُوا الصَّلَاةَ وَآتُوا الزَّكَاةَ وَاعْتَصِمُوا بِاللَّهِ هُوَ مَوْلَاكُمْ فَنِعْمَ الْمَوْلَى وَنِعْمَ النَّصِيرُ. ಅಲ್ಲಾಹನ ಮಾರ್ಗದಲ್ಲಿ ಹೋರಾಡಬೇಕಾದ ರೀತಿಯಲ್ಲಿ ಹೋರಾಡಿರಿ. ಅವನು ತನ್ನ ಕಾರ್ಯಕ್ಕಾಗಿ ನಿಮ್ಮನ್ನು ಆರಿಸಿಕೊಂಡಿರುತ್ತಾನೆ, ಮತ್ತು ಧರ್ಮದಲ್ಲಿ ನಿಮಗೇನು ಸಂಕೀರ್ಣತೆಯನ್ನಿರಿಸಿಲ್ಲ. ನಿಮ್ಮ ಪಿತಾಮಹರಾದ ಇಬ್ರಾಹಿಮರ ಸಮುದಾಯದಲ್ಲಿ ಸ್ಥಿರವಾಗಿರಿ. ಅಲ್ಲಾಹನು ಮೊದಲು ನಿಮ್ಮ ಹೆಸರನ್ನು ಮುಸ್ಲಿಂ ಎಂದಿಟ್ಟಿದ್ದನು, ಮತ್ತು ಈ ಕುರ್ಆನ್ನಲ್ಲೂ ನಿಮಗೆ ಇದೇ ಹೆಸರಿದೆ. ಇದು ಸಂದೇಶವಾಹಕರು ನಿಮ್ಮ ಬಗ್ಗೆ ಸಾಕ್ಷಿಗಳಾಗಲಿಕ್ಕಾಗಿ, ಮತ್ತು ನೀವು ಜನರ ಬಗ್ಗೆ ಸಾಕ್ಷಿಗಳಾಗಲಿಕ್ಕಾಗಿ ಆಗಿರುತ್ತದೆ. ಆದುದರಿಂದ ನಮಾಜನ್ನು ಸಂಸ್ಥಾಪಿಸಿರಿ, ಜಕಾತ್ ಕೊಡಿರಿ, ಮತ್ತು ಅಲ್ಲಾಹನೊಂದಿಗೆ ಸಂಬಂಧ ಸ್ಥಾಪಿಸಿಕೊಂಡಿರಿ. ಅವನೇ ನಿಮ್ಮ ರಕ್ಷಕ ಮಿತ್ರ, ಅತ್ಯಂತ ಶ್ರೇಷ್ಠ ರಕ್ಷಕ ಮಿತ್ರನವನು, ಮತ್ತು ಅತ್ಯುತ್ತಮ ಸಹಾಯಕನವನು.